ರೈತ ಬಾಂಧವರು, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ವಿವಿಧ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಅಂತಕ್ಕಂಥ ಒಂದು ವಿಷಯದ ಮೇಲೆ ನಮ್ಮ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರಿದ್ದಾರೆ. ಹಾಗೆಯೇ ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದಂಥ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈಗಾಗಲೇ ಕ್ಷೇತ್ರ ಮಟ್ಟದಲ್ಲಿ ಹಲವಾರು ಬೆಳೆಗಳು, ಹತ್ತಿ ಇರ್ಬೋದು, ಭತ್ತ ಇರ್ಬೋದು, ಮೆಣಸಿನಕಾಯಿ ಮತ್ತು ಜೊತೆಗೆ ಕಡಲೆಯನ್ನು ರೈತರು ಮುಂದಿನ ದಿನಗಳಲ್ಲಿ ಬಿತ್ತಿದ್ದಾರೆ. ಶೇಂಗಾ ಈಗಾಗಲೇ ಬಿತ್ತನೆ ಮಾಡಿದ್ದಾರೆ, ಇನ್ನೂ ರೈತರು ಬಿತ್ತಿದ್ದಾರೆ. ಹಲವಾರು ಸಮಸ್ಯೆಗಳು, ವಿಶೇಷವಾಗಿ ಕೀಟ ಮತ್ತು ರೋಗಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳು ರೈತರು ಸಿಂಪರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರು ಕೀಟ ಮತ್ತು ರೋಗದ ನಿರ್ವಹಣೆ ಬಗ್ಗೆ ಏನಾದರೂ ತೊಂದರೆಗಳಿದ್ದರೆ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಫೋನ್ ಸಂಖ್ಯೆ 200312, STD ಕೋಡ್ ಸಂಖ್ಯೆ 0853232, ಇನ್ನೊಂದು ಮೊಬೈಲ್ ಸಂಖ್ಯೆ ಇದೆ 944981732. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ತಮ್ಮ ಸಮಸ್ಯೆಗಳಿಗೆ, ವಿಶೇಷವಾಗಿ ಕೀಟ ಮತ್ತು ರೋಗಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು, ಉತ್ತರವನ್ನು ಪಡ್ಕೋಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಅಜಿತ್ ಕುಮಾರ್ ಅವರಿಗೂ ಮತ್ತು ಶ್ರೀವಾಣಿ ಜಿಎನ್ ಅವರಿಗೂ ಎಲ್ಲ ರೈತರ ಪರವಾಗಿ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ನಮಸ್ತೆ. ಮೊದಲನೇದಾಗಿ ಡಾಕ್ಟರ್ ಶ್ರೀವಾಣಿ ಅವರೇ ಹೇಳಿ, ಈ ಸದ್ಯದಲ್ಲಿ ಮುಖ್ಯವಾಗಿ ನಾವು ಅಲ್ಲಲ್ಲಿ ತೊಗರಿ ಬೆಳೆ ಹೂ ಬಿಡ್ತಕ್ಕಂಥ ಹಂತದಲ್ಲಿದೆ, ಹೂವು ಕಾಯಿ ಇದೆ, ಇನ್ನು ಮೊಗ್ಗೆ ಸ್ಟೇಜಲ್ಲಿ ತೊಗರಿ ಬೆಳೆ ಇದೆ. ರೈತರು ಅಲ್ಲಲ್ಲಿ ಕೇಳ್ತಾ ಇದ್ದಾರೆ, ಈ ಜೇಡ ಸ್ವಲ್ಪ ತೊಗರಿಯಲ್ಲಿ ಕಾಣಿಸ್ತಾ ಇದೆ ಅಂತಕ್ಕಂಥ ವಿಚಾರ. ಜೇಡ ಇದೆ, ದೇವದುರ್ಗ ಭಾಗದಲ್ಲಿ ಇನ್ನೊಬ್ಬರು ಕೃಷಿ ಅಧಿಕಾರಿಗಳು ಹೇಳಿದರು ಜೇಡ ಬರ್ತಾ ಇದೆ ಅಂತ ಹೇಳ್ತಕ್ಕಂಥ ವಿಚಾರ. ಅದಕ್ಕೆ ತಾವು ತಜ್ಞರಾಗಿ ಏನು ಹೇಳ್ತೀರಿ, ಯಾವ್ದು ಸಿಂಪರಣೆ ಮಾಡಬೇಕು, ರೈತರು ಏನೇನೋ ಸಿಂಪರಣೆ ಮಾಡ್ತಿರ್ತಾರೆ. ಎಲ್ಲ ರೈತ ಬಾಂಧವರಿಗೂ ಹಾಗೂ ರೈತ ಮಹಿಳೆಯರಿಗೂ ನಮಸ್ಕಾರ. ಸೊ ಈಗಾಗಲೇ ತೊಗರಿ ಬಿತ್ತಿ ಆಲ್ರೆಡಿ 1-1.5 ತಿಂಗಳು ಆಗಿದೆ. ಸೊ ಈಗ ಜಾಸ್ತಿ ಪ್ರಾಬ್ಲಮ್ ಇರೋದು ತೊಗರಿಯಲ್ಲಿ ಅಂತಂದ್ರೆ ಜೇಡ ಅಂತ ಹೇಳಿದ್ರೆ ನೀವು, ನಾವು ಮರುಕ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದೇನ್ ಮಾಡುತ್ತೆ ಅಂತಂದ್ರೆ ಎಲ್ಲಾ ಎಲೆಗಳನ್ನ ಒಂದ್ ಕಡೆ ಮಡಚಿ ಬಿಟ್ಟು ಅದು ಎಲೆ ಒಳಗಡೆ ಇದ್ದು ಅದು ತಿನ್ನತ್ತೆ. ಸೊ ಅದಕ್ಕೆ ನಾವು ಬಹಳಷ್ಟು ಕೀಟನಾಶಕಗಳು ಸ್ಪ್ರೇ ಮಾಡಿದ್ರು ಸಹ ಮೇಲುಗಡೆ, ಸೊ ಅದಕ್ಕೆ ಎಫೆಕ್ಟ್ ಆಗಂಗಿಲ್ಲ. ಸೊ ಯೂಶ್ವಲಿ ಇದಕ್ಕೆ ನಾವು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದರೆ, ಈಗ ಬಿತ್ತನೆ ಆದ ತಕ್ಷಣ ಒಂದು 50 ದಿನದಲ್ಲಿ ನಿಪ್ಪಿಂಗ್ ಅಂದರೆ ಕುಡಿ ಚೂಟೋದಂತೇಳಿ ಒಂದು ಪ್ರಾಕ್ಟೀಸ್ ಹೇಳ್ತೀವಿ ನಾವು ತೊಗರಿಯಲ್ಲಿ. ಸೊ ಆ ಕುಡಿ ಚೂಟೋದ್ರಿಂದ 2 ಲಾಭಗಳಿದ್ದಾವೆ. ಒಂದು ಬಂದುಬಿಟ್ಟು ನಮಗೆ ಇಳುವರಿ ಜಾಸ್ತಿ ಬೇಕು ಅಂತಂದರೆ ಪಂಗಲ್ಗಳು ಜಾಸ್ತಿ ಹೊಡಿಬೇಕು. ಸುಮ್ಮನೆ ಗಿಡ ಉದ್ದಕ್ಕೆ ಬೆಳ್ಕೊಂಡು ಹೋದ್ರೆ ಅದರಿಂದೇನು ಇಳುವರಿ ಜಾಸ್ತಿ ಆಗ್ತದಂತಿಲ್ಲ. ಪಂಗ್ಲು ಜಾಸ್ತಿ ಬಂದರೆ ನಮಗೆ ಕಾಯಿ ಜಾಸ್ತಿ ಬರ್ತವೆ, ಸೊ ಅದರಿಂದ ಇಳುವರಿ ಜಾಸ್ತಿ ಆಗ್ತದೆ. ಸೊ ನಿಪ್ಪಿಂಗ್ ಅಂದರೆ ಕುಡಿ ಚೂಟೋದ್ರಿಂದ ಈ ಪಂಗಲ್ಗಳು ಜಾಸ್ತಿ ಹೊಡಿತವೆ, ಅದೊಂದು ಅಡ್ವಾಂಟೇಜು. ಇನ್ನೊಂದು ಬಂದುಬಿಟ್ಟು ಯೂಶ್ವಲಿ ಇವು ಯಾವ ಕಾಯಿ ಕೊರಕದ್ದು ಪತಂಗ ಇರಬಹುದು ಅಥವಾ ಮರುಕ ಏನು ಜೇಡ ಅಂತ ಹೇಳಿದ್ರಲ್ಲ ನೀವು, ಅದರದ್ದು ಪತಂಗ ಇರ್ಬೋದು, ಅವು ತುದಿಯಲ್ಲಿ ಮೊಟ್ಟೆ ತುದಿಯಲ್ಲಿ ಮೊಟ್ಟೆ ಇಡ್ತಾ ಇರ್ತವೆ. ಸೊ ಅದಕ್ಕೆ ನಾವು ಕುಡಿ ಚೂಟದಾಗ ಏನಾಗ್ತದೆ ಅಂದರೆ ಅದೇ ಸ್ಟೇಜ್ ಅಂದರೆ ಒನ್ ಮಂತ್ ಅಲ್ಲಿ ಇವು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಆ ಸ್ಟೇಜಲ್ಲಿ ಕುಡಿ ಚೂಟಿದ್ರೆ ಏನಾಗ್ತದೆ ಅಂದರೆ ಮೇಲೆ ಯಾವ್ಯಾವ ಮೊಟ್ಟೆ ಇರ್ತಾವಲ್ಲ ಅದನ್ನ ನಾವು ಮೊಟ್ಟೆ ಹಂತದಲ್ಲಿ ಅದನ್ನ ಕಂಟ್ರೋಲ್ ಮಾಡಿದಂಗೆ ಆಗತ್ತೆ, ಅದೊಂದು ಪಾಯಿಂಟ್. ಆಮೇಲೆ ನಂತರ ಸೆಕೆಂಡ್ ಬಂದ್ಬಿಟ್ಟು ಅದು ಕುಡಿ ಚೂಟಿದ ಮೇಲೆ ನಾವು ಯಾವ್ದಾದ್ರು ತತ್ತಿ ನಾಶಕಗಳನ್ನ ಸ್ಪ್ರೇಯನ್ನು ತಗೋಬಹುದು. ತತ್ತಿ ನಾಶಕಗಳು ಅಂತಂದ್ರೆ ಫಸ್ಟ್ಗೆ ನಾವು ಕೆಮಿಕಲ್ಸ್ ಹೋಗ್ಬೇಕಂತೇನು ಇಲ್ಲ, ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆ ಅಂತ ಬರುತ್ತೆ. ಸೊ ಆ ಬೇವಿನ ಎಣ್ಣೆನ ಪ್ರತಿ ಲೀಟರ್ ನೀರಿಗೆ 2 ml ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು, ಅದು ತತ್ತಿನಾಶಕವಾಗಿ ಕೆಲಸ ಮಾಡ್ತದೆ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಸ್ಪ್ರೇ ತೊಗೋಬೇಕು ಅಂತಂದರೆ ಪ್ರೊಫೆನಾಫಾಸ್ ಅಂತ ಸಿಗ್ತದೆ, ಅದನ್ನು ತತ್ತಿನಾಶಕವಾಗಿ ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ಏನಾದರೂ ಚಿಕ್ಕ ಮರಿಹುಳುಗಳಿದ್ದರೆ ಅದನ್ನು ಸಹ ಅದು ನಾಶವನ್ನು ಮಾಡ್ತದೆ. ಅದು 1.5 ml ಅಂದರೆ 1.5 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ಪ್ರೇ ಮಾಡ್ಬೋದು. ಸೊ ಅದನ್ನು ಬಿಟ್ಟು ಸ್ವಲ್ಪ ಹುಳಗಳು ದೊಡ್ಡ ಇದ್ವು ಅಂತಂದರೆ ನಾವು ಎಮಾಮೆಕ್ಟಿನ್ ಬೆನ್ಸೇಟ್ ಅಂತ ಕೆಮಿಕಲ್ ಬರುತ್ತೆ ಮಾರ್ಕೆಟಲ್ಲಿ, ಪ್ರೋಕ್ಲೇಮ್ ಅಂತ ಸಿಗುತ್ತೆ. ಸೊ ಅದನ್ನು ಒಂದು ಎಕರೆಗೆ 80 ಗ್ರಾಂನಂತೆ ನಾವು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬಹುದು. ಇದು ಕಾಯಿ ಕೊರಕಕ್ಕೂ ಸಹ ಕೆಲಸ ಮಾಡ್ತದೆ. ಜೇಡಕ್ಕ ಅಂತಂದ್ರೆ ಯೂಶಲಿ ಮುಂಚೆ ಎಲ್ಲ ನಾವು ಡೈಕ್ಲೋರವಾಸ್ ಅಂತ ಹೇಳ್ತೀವಿ, DDVP. ಸೊ ಇವಾಗ ಸ್ವಲ್ಪ ಅದು ಬ್ಯಾನ್ ಆಗಿದೆ ಕೆಮಿಕಲ್. ಸೊ ಈಗ ಕಾರ್ಬೋಸಲ್ಫಾನ್ ಅಂತ ಸಿಗುತ್ತೆ. ಸೊ ಈ ಕಾರ್ಬೋಸಲ್ಫಾನ್ ಅಥವಾ DDVP ಏನ್ ಮಾಡ್ತದಂದ್ರೆ ಇದಕ್ಕೊಂದು ವಿಶೇಷತೆ ಇದೆ. ಏನು ಅಂತಂದ್ರೆ ಫ್ಯೂಮಿಗೆಂಟ್ ಆಕ್ಷನ್ ಅಂತ ಹೇಳ್ತೀವಿ ನಾವು, ಒಂಥರ ಹೊಗೆ ಬರಂತ ಕೆಮಿಕಲ್. ಇದು ಹೊಗೆ ಬಂದ್ರೆ ಏನಾಗ್ತದಂದ್ರೆ ಅದು ಮುಚ್ಕೊಂಡಿರುತ್ತಲ್ಲ ಎಲೆಯಲ್ಲಿ, ಆ ಹೊಗೆ ಈ ಎಲೆಗಳನ್ನ ಪ್ರವೇಶ ಮಾಡಿಬಿಟ್ಟು ಒಳಗಡೆ ಅಂದ್ರೆ ಅದು ಮುಚ್ಚಿಟ್ಕೊಂಡಿರುತ್ತೆ ಒಳಗಡೆ, ಆ ಮರಿಹುಳನ್ನ ಮುಟ್ಟಿ ಸೊ ಆ ಮರಿಹುಳು ಸಾಯಂತ ಚಾನ್ಸಸ್ ಇರ್ತವೆ. ಸೊ ಆ ತರ ಫ್ಯೂಮಿಗೆಂಟ್ ಆಕ್ಷನ್ ಇರುವಂತಹ ಸ್ಪ್ರೇನ ನಾವು ಯೂಸ್ ಮಾಡಬಹುದು. ಈಗ ರೈತರು ಇಲ್ಲ ಸರ್ 2-3 ಸ್ಪ್ರೇ ಅದು ನಮಗೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಸ್ಪ್ರೇ ಮಾಡ್ತಿದ್ದಾರೆ ಗೊತ್ತಿಲ್ಲ, 2-3 ಸ್ಪ್ರೇ ಆಯ್ತು ತೊಗರಿ ಇಲ್ಲ ಅಂತೇಳಿ. ಹೌದು, ನಿಜವಾಗ್ಲೂ ಅಷ್ಟು ಸ್ಪ್ರೇ ಬೇಕಂತಿರತ್ತಾವ ತೊಗರಿಗೆ? ಕರೆಕ್ಟ್ ಆಗಿ ಮಾಡಿದ್ರೆ ಜಾಸ್ತಿ ಸ್ಪ್ರೇ ಬೇಕಾಗಲ್ಲ ತೊಗರಿಗೆ. ಯೂಶುವಲಿ ನಾವು ಈ ಸ್ಟೇಜ್ ಅಲ್ಲೇ ಅಂತಂದ್ರೆ ಇನ್ನು ಹೂವಿನ ಸ್ಟೇಜ್ ಅಲ್ಲಿ ಇದೆ, ಹೂವು ಮೊಗ್ಗು ಇದೆ. ಹೂವು ಅದೇ ಒಂದು 20-25% ಹೂ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲ ರೈತರು ಇದರಲ್ಲಿ. ಸೊ ಈ ಸ್ಟೇಜ್ ಅಲ್ಲಿ ಅಷ್ಟೊಂದೇನು ಸ್ಪ್ರೇಗಳು ಬೇಕಾಗಿಲ್ಲ. ನಾ ಹೇಳ್ದಂಗೆ ಈಗ ಸ್ಟಾರ್ಟಿಂಗ್ ಆಗ್ತಾ ಇದೆ ಅಂದ್ರೆ ಓವಿಸೈಡ್ ಸ್ಪ್ರೇ ಅಂದ್ರೆ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಆಮೇಲೆ ರೈತರು ಸ್ಪ್ರೇ ಮಾಡ್ತಾರೆ, ಬಟ್ ಕರೆಕ್ಟ್ ಆಗಿ ಯಾವ ಕೆಮಿಕಲ್ ಹೊಡಿಬೇಕು ಅದು ಅವ್ರಿಗೆ ಗೊತ್ತಿರಂಗಿಲ್ಲ. ಸೊ ಹಂಗಾಗಿ ಯಾವ ಹುಳಕ್ಕೆ ಯಾವ ಕೆಮಿಕಲ್ ಹೊಡಿಬೇಕು ಅನ್ನೋದು ತಿಳ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಒಳ್ಳೇದು. ಆಮೇಲೆ ಈ ಸ್ಟೇಜ್ ಅಲ್ಲಿ ನಾವು ಮೋಹಕ ಬಲೆಗಳನ್ನ ಅಳವಡಿಸೋದು, ನೆಕ್ಸ್ಟ್ ಮುಂದೆ ಈಗ ಹೂ ಆಗ್ತಾ ಇರ್ತವೆ ಕಾಯಿ ಕೊರಕ ಬರುತ್ತೆ, ಕಾಯಿ ಕೊರಕ ಸ್ಟಾರ್ಟ್ ಆಗುತ್ತೆ. ಸೊ ಮೋಹಕ ಬಲೆಗಳನ್ನ ಅಂದ್ರೆ ಪ್ರತಿ ಎಕರೆಗೆ 2 ಅಥವಾ 4 ಮೋಹಕ ಬಲೆಗಳನ್ನ ಅಳವಡಿಸ್ಬೇಕು. ಈ ಮೋಹಕ ಬಲೆಗಳನ್ನ ಅಳವಡಿಸಿದ್ರೂ ನಮ್ಗೆ ಇದು ಇದ್ರಲ್ಲಿ ಈ ಪತಂಗಗಳು ಬಂದು ಬೀಳ್ತಾವ. ಸೊ ಅದರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ ಈ ನೆಕ್ಸ್ಟ್ ಮೊಟ್ಟೆ ಇಡೋದು ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗ್ತದೆ. ಸೊ ಅವಾಗ ನಾವು ಪ್ರಿಕಾಷನರಿ ಅಂದ್ರೆ ಮುಂಜಾಗ್ರತೆ ಕ್ರಮಗಳನ್ನ ತಗೋಬಹುದು. ಅಜಿತ್ ಕುಮಾರ್ ಅವರು, ಈಗ ರೈತರು ಇನ್ನೂ ಕಡಲೆ ಬಿತ್ತನೆಯನ್ನು ಮಾಡಿಲ್ಲ, ಯಾಕಂದರೆ ಮಳೆ ಸತತವಾಗಿ ಆಗ್ತಾ ಇರೋದ್ರಿಂದ ಕಡಲೆ ಇನ್ನೇನು ಮಳೆ ಪ್ರಾರಂಭ ನಿಂತ ಮೇಲೆ ಒಂದು ವಾರ ಆದಮೇಲೆ ಕಡಲೆ ಬಿತ್ತನೆ ಪ್ರಾರಂಭವಾಗುತ್ತೆ. ಪ್ರತಿ ವರ್ಷ ರೈತರ ಸಮಸ್ಯೆ ಅಂತಂದರೆ ಕಡಲೆ ಒಣಗ್ತಾ ಇದೆ ಬಿತ್ತಿದ ಮೇಲೆ, ಅಥವಾ ಏನು ಒಂದೂವರೆ ತಿಂಗಳು ಆದಮೇಲೆ ಕಡಲೆ ಸಿಡಿಯಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತಾರೆ. ಏನು ಒಂದು ಮುನ್ನೆಚ್ಚರಿಕೆ ಈಗ ತೊಗೋಬೇಕಂತಿರುತ್ತೆ ಅವರು ರೈತರಿಗೆ? ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಆ್ಯಕ್ಚುಲಿ ಈಗ ನೀವು ಕೇಳ್ದಂಗೆ ಸರ್, ಈಗ ಹಿಂಗಾರು ಸಮೀಪಿಸಿದೆ, ಆದರೆ ಮಳೆ ಒಂದು ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಎಲ್ಲೂ ಸಹ ಇನ್ನೂ ಬಿತ್ತನೆ ಶುರುವಾಗಿಲ್ಲ ಅಂತ ಅಂತೀವಿ. ಆದರೆ ಈ ಹಿಂಗಾರು ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಬರುವಂಥ ಬೆಳೆಗಳೆಂದರೆ ಕಡಲೆ ಮತ್ತು ಹಿಂಗಾರು ಜೋಳ ಮತ್ತು ಕೆಲವೊಂದು ಭಾಗಗಳಲ್ಲಿ ಶೇಂಗನೂ ಸಹ ಬಿತ್ತನೆ ಮಾಡ್ತಾರೆ. ಈಗ ನೀವು ಕೇಳ್ದಂಗೆ ಕಡಲೆನಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಬಿತ್ತನೆ ಮಾಡೋದೊಂದು 15-20 ದಿನ ಮತ್ತು ಒಂದು ತಿಂಗಳ ತನಕನೂ ಸಹ ಗಿಡಗಳು ಅಲ್ಲಲ್ಲಲ್ಲೇ ಸಾಯಕ್ಕೆ ಶುರುವಾಗ್ತವೆ, ಒಣಗಿ ಒಣಗಿ ಸಾಯಕ್ಕೆ ಶುರುವಾಗ್ತವೆ. ಇದಕ್ಕೇನಪ್ಪ ಕಾರಣ ಅಂತಂದರೆ ಇದಕ್ಕೆ 2 ಕಾರಣಗಳೈತೆ. ಒಂದು ಈ ಕಡಲೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಬರುವಂತಹ ಬೇರುಕೊಳೆ ರೋಗ ಅಂತ, ಮತ್ತೊಂದು ಸೊರಗು ರೋಗ ಅಥವಾ ಸಿಡಿ ರೋಗ ಅಂತ ಹೇಳ್ತೀವಿ. ಇದನ್ನು ನಾವು ಸಾಮಾನ್ಯವಾಗಿ ಪ್ರತಿ ವರ್ಷನೂ ಸಹ ಕಡಲೆನ ಅದೇ ಪ್ರದೇಶದಲ್ಲಿ ಬೆಳೀತಾರೆ, ಹಾಕೋದ್ರಿಂದ ಸಹ ಸಾಮಾನ್ಯವಾಗಿ ಈ ರೋಗ ಇದನ್ನೇ ಆಗಲಿ ಮತ್ತೆ ತೊಗರಿನೇ ಆಗಲಿ ಇವೆರಡು ಬೆಳೆಯಲ್ಲಿ ಯಾವುದೇ ಬೆಳೆನ ನಾವು ಅದೇ ಪ್ರದೇಶದಲ್ಲಿ ಪ್ರತಿ ವರ್ಷ ಬಿತ್ತನೆ ಮಾಡ್ತಾ ಹೋದ ಕಾರಣದಿಂದ ಸಹ ಈ ರೋಗ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಇದನ್ನ ನಾವು ಫಸ್ಟ್ ಯಾವ ರೀತಿ ತಡೆಗಟ್ಟಬೇಕಪ್ಪ ಅಂತಂದ್ರೆ, ಈಗ ಹೆಂಗಿರು ನಾವು ಇನ್ನೂ ಬಿತ್ತನೆ ಎಲ್ಲೂ ಶುರುವಾಗಿಲ್ಲ, ಆದ್ರಿಂದ ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ನಾವು ಬಿತ್ತನೆ ಮಾಡೋಕ್ಕಿಂತ ಮೊದಲೇ ಬೀಜೋಪಚಾರ ಮಾಡೋದು ಅತಿ ಸೂಕ್ತವಾದಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬೀಜೋಪಚಾರ ಅಂದ್ರೆ ಯಾವ ಜೊತೆ ಅಪ್ಪ ಅಂತಂದ್ರೆ, ಒಂದು ಜೈವಿಕ ಶಿಲೀಂಧ್ರನಾಶಕ ಟ್ರೈಕೋಡರ್ಮ ಅಂತ ಸಿಗುತ್ತೆ, ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರನಾಶಕ ಅಂತ. ಇದನ್ನ ನಾವು ಪ್ರತಿ ಕೆಜಿ ಬೀಜಕ್ಕೆ 5 ಗ್ರಾಂ ಪುಡಿನ ಹಾಕೊಂಡು ನಾವು ಅದನ್ನು ಬೀಜೋಪಚಾರ ಮಾಡಿ ಬಿತ್ತಿದ್ದೇ ಆದಲ್ಲಿ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು ಒಂದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಬಿತ್ತನೆ ಮಾಡುವಂತ ಸಮಯದಲ್ಲಿ ನೀವೇನಾದರೂ ಕೊಟ್ಟಿಗೆ ಗೊಬ್ಬರನ ಅಥವಾ ವರ್ಮಿ ಕಂಪೋಸ್ಟ್ ಅದನ್ನು ನೀವೇನಾರು ಹಾಕುವಂಥ ರೂಢಿ ಇತ್ತು ಅಂತಂದರೆ, ಆ ಸಮಯದಲ್ಲೂ ಸಹ ನಾವು ಕೊಟ್ಟಿಗೆ ಗೊಬ್ಬರಕ್ಕೆ ಪ್ರತಿ ಹೆಕ್ಟೇರ್ಗೆ 200 ಕೆಜಿ ಕೊಟ್ಟಿಗೆ ಗೊಬ್ಬರ, ಅದಕ್ಕೆ ಒಂದು 2 ಕೆಜಿ ಟ್ರೈಕೋಡರ್ಮ ಪುಡಿನ ಮಿಶ್ರಣ ಮಾಡಿ ಅದನ್ನು ಬಿತ್ತು ಸಮಯದಲ್ಲಿ ನಾವು ಲೈನಲ್ಲೇ ಹಾಕೊಂಡೋಗಿ ನಂತರ ಬಿತ್ತನೆ ಮಾಡ್ತು ಅಂತಂದರೆ ಈ ರೋಗವನ್ನು 90% ನಾವು ನಿರ್ವಹಣೆ ಮಾಡಬಹುದು. ಅದು ಸಿಡಿ ರೋಗ ಆಗಲಿ ಅಥವಾ ಬೇರುಕೊಳೆ ರೋಗ ಆಗಲಿ, ಟ್ರೈಕೋಡರ್ಮ ಉಪಚಾರ ಒಳ್ಳೆ ಒಂದು ಫಲಿತಾಂಶ ಇದೆ. 90% ನಾವು ನಿರ್ವಹಣೆ ಮಾಡಬಹುದು. ಆದರೆ ಏನಾದ್ರು ಲಕ್ಷಣ ಬಂದಾದ್ಮೇಲೆ ನೀವು ಯಾವುದೇ ಔಷಧಿ ಹೊಡಿತೀವಿ ಇಲ್ಲ ನಾವು ಅದನ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಇದು ಕಷ್ಟ ಸಾಧ್ಯ. ಏನಕ್ಕಪ್ಪ ಅಂತಂದ್ರೆ ಇದು ಮಣ್ಣಲ್ಲಿ ಇರುವಂತಹ ಶಿಲೀಂಧ್ರದಿಂದ ಬರುವಂತ ರೋಗಗಳಾಗಿದ್ರಿಂದ ಇದನ್ನ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ನೀವು ಬೀಜೋಪಚಾರ ಮತ್ತೆ ಮಣ್ಣಿಗೆ ಉಪಚಾರ ಮಾಡ್ತು ಅಂತಂದ್ರೆ ನೀವು ಇದರಲ್ಲಿ ಈ ರೋಗವನ್ನು ನಿರ್ವಹಣೆ ಮಾಡಿ ನಾವು ಅದರಲ್ಲಿ ಯಶಸ್ಸನ್ನ ಗಳಿಸಬಹುದು. ಒಂದೊಂದ್ರೆ ರೈತರು ಕಡಲೆ ಬಿತ್ತಿದ ಹೊಲಕ್ಕೆ ಮತ್ತೆ ಕಡಲೆನ ಹಾಕಿ ತಪ್ಪಿಸೋದು ಒಳ್ಳೇದು. ಅಟ್ಲೀಸ್ಟ್ ಸರ್ ಕನಿಷ್ಠ ಪಕ್ಷ ಒಂದ 3 ವರ್ಷ ಕಡಲೆನ ಬಿತ್ತಿ, ನಂತರ 4ನೇ ವರ್ಷ ಯಾವ್ದಾದ್ರು ಬೇರೆ ಬೆಳೆ ಅಂತಂದ್ರೆ ಜೋಳ ಆಗ್ಬೋದು ಅಥವಾ ಮುಸ್ಕಿನ ಜೋಳ ಆಗ್ಬೋದು ಅಥವಾ ಬಾಜ್ರ ಆಗ್ಬೋದು, ಇವನ್ನ 1 ವರ್ಷ ಬಿತ್ತಿ ಪುನಃ 1-2 ವರ್ಷ ಬಿತ್ತಲಿ, ಏನ್ ತೊಂದರೆ ಇಲ್ಲ. ಆದ್ರೆ ಪ್ರತಿ ವರ್ಷ 5 ವರ್ಷ 10 ವರ್ಷ ಈ ರೀತಿ ಒಂದೇ ಪ್ರದೇಶದಲ್ಲಿ ಅದೇ ಬೆಳೆನ ಬಿತ್ತ ಹೋಯ್ತದಂಗೆಲ್ಲ ಈ ರೋಗ ಜಾಸ್ತಿ ಆಗ್ತಾ ಇರುತ್ತೆ. ತೊಗರಿ ಆಗ್ಬೋದು ಅಥವಾ ಕಡಲೆ ಆಗ್ಬೋದು, ಎರಡು ಬೆಳೆಗೂ ಸಹ ಈ ರೋಗ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಇನ್ನು ಅದೇ ರೀತಿ ಜೋಳದಲ್ಲಿ ಬಂತು ಅಂತಂದ್ರೆ ಸಹ ಇಲ್ಲೂ ಸಹ ನಾವು ಕಾಂಡ ಕೊಳೆ ರೋಗ ಅನ್ನೋದು ಸಾಮಾನ್ಯವಾಗಿ ಬರುತ್ತೆ. ಜೋಳದಲ್ಲಿ ಅಂದ್ರೆ ಅದೇನು ಬಿತ್ತನೆ ಮಾಡಿದ್ಮೇಲೆ ಬರುತ್ತಾ ಅಥವಾ ಯಾವ ಸ್ಟೇಜ್ ಅಲ್ಲಿ ಬರುತ್ತೆ? ಆಲ್ಮೋಸ್ಟ್ ಇನ್ನೇನು ಕಾಲ್ ಕಡ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಬಂದು ಏನಾಗತ್ತಪ್ಪ ಅಂತಂದ್ರೆ ಅದು ಕರೆಕ್ಟ್ ಆಗಿ ಕತ್ತಿನ ಭಾಗಕ್ಕೆ ಮುರ್ಕೊಂಡ್ ಬಿದ್ದೋಗುತ್ತೆ ಗಿಡ. ಕೊಳ್ತಂಗಾಗಿ ಕಾಂಡ ಕತ್ತಿನ ಭಾಗಕ್ಕೆ ಕೊಳಗ ಮುರ್ಕೊಂಡ್ ಬಿದ್ದೋಗುತ್ತೆ. ಇದನ್ನು ಸಹ ಪುನಃ ನಾವ್ ಹೇಳ್ಬೇಕು ಅಂತಂದ್ರೆ ಮಣ್ಣಲ್ಲಿ ಇರುವಂತ ಶಿಲೀಂಧ್ರದಿಂದ ಬರೋ ಅಂತ ರೋಗ ಆಗಿರೋದ್ರಿಂದ ಇಲ್ಲೂ ಸಹ ನಾನೇನೀಗ ನಾನು ಕಡಲೆಗೆ ಹೇಳಿದೆ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡೋದು, ಅದ್ರ ಜೊತೆಗೆ ಮಣ್ಣಿಗೆ ಜೈವಿಕ ಶಿಲೀಂಧ್ರನಾಶಕವಾದಂತಹ ಟ್ರೈಕೋಡರ್ಮವನ್ನು ಉಪಚಾರ ಮಾಡ್ತು ಅಂತಂದ್ರೆ ಈ ರೋಗವನ್ನು ಸಹ ನಾವು ತಡೆಗಟ್ಟಬಹುದು. ಆದ್ರೆ ಈ ರೋಗ ನಮ್ಮ ರಾಯಚೂರು ಭಾಗದಲ್ಲಿ ಜಾಸ್ತಿ ಇಲ್ಲ. ಈ ಗುಲ್ಬರ್ಗಾ ಭಾಗದಲ್ಲಿ ಈ ರೋಗ ಜಾಸ್ತಿ ಇದೆ, ರಾಯಚೂರು ಭಾಗದಲ್ಲಿ ಜೋಳಕ್ಕೆ ಈ ರೋಗ ಜಾಸ್ತಿ ಇಲ್ಲ. ಬಟ್ ಮುಂಜಾಗ್ರತಾ ಕ್ರಮವಾಗಿ ನಾವು ಅದನ್ನ ಮಾಡಿದ್ದಾದಲ್ಲಿ ಈ ರೋಗವನ್ನು ಸಹ ನಾವು ನಿರ್ವಹಣೆ ಮಾಡಬಹುದು. ಇನ್ನು ನೀವು ಹೇಳ್ದಂಗೆ ಸರ್ ಶೇಂಗಾದಲ್ಲೂ ಅಷ್ಟೇ, ಈಗ ಶೇಂಗಾನು ಸಹ ಕೆಲವೊಂದು ಭಾಗದಲ್ಲಿ ಈಗ ಬಿತ್ತಬಹುದು, ಇಲ್ಲ ಬಿತ್ತಿದ್ದಾರೆ ಮತ್ತೆ ಇನ್ನೊಂದು ತಿಂಗಳು 1-2 ತಿಂಗಳು ಬಿಟ್ಟು ಸಹ ಬಿತ್ತೋರು ಇದ್ದಾರೆ. ಈಗ ಯಾವ್ದು ಬೇಸಿಗೆ ಶೇಂಗಾ ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಸಾಮಾನ್ಯವಾಗಿ ಶೇಂಗಾನ ನಮ್ಮಲ್ಲಿರೋ ಶೇಂಗಾನು ಬಿತ್ತೀವಿ, ಇಲ್ಲಾಂದ್ರೆ ರೈತ ಸಂಪರ್ಕ ಕೇಂದ್ರ ಕೃಷಿ ಇಲಾಖೆಯಲ್ಲೂ ತಂದು ಬಿತ್ತೀವಿ. ಆದ್ರೆ ಅಲ್ಲಿ ಶೇಂಗಾಗಳು ಬೀಜೋಪಚಾರ ಆಗಿರೋದಿಲ್ಲ. ಆದ್ರಿಂದ ಏನಪ್ಪಾ ಆಗುತ್ತೆ ಅಂದ್ರೆ ಒಂದು ಬೀಜ ಕೊಳೆಯೋ ರೋಗ, ಇಲ್ಲಾಂದ್ರೆ ಸಸಿ ಕೊಳೆಯೋ ರೋಗ, ಇಲ್ಲಾಂದ್ರೆ ಒಂದೊಂದ್ಸಲ ತುದಿ ಸಾಯುವ ರೋಗನು ಸಹ ಸಾಮಾನ್ಯವಾಗಿ ಬರುತ್ತೆ. ಇದು ಸಹ ಮಣ್ಣಲ್ಲಿರುವಂತಹ ಶಿಲೀಂಧ್ರದಿಂದ ಬರೋದ್ರಿಂದ ನಾವಿಲ್ಲಿ ಇದಕ್ಕೂ ಸಹ ಶೇಂಗಾಗೂ ಸಹ ಬೀಜೋಪಚಾರ ಮಾಡೋದನ್ನ ಸೂಕ್ತ ಅಂತ ಹೇಳ್ತೀನಿ. ಬೀಜೋಪಚಾರ ಯಾವ್ದ್ರಲ್ಲಪ್ಪ ಅಂತಂದ್ರೆ ಫಸ್ಟ್ ನಾವು ಸಾಧ್ಯವಾದಷ್ಟು ಜೈವಿಕ ಶಿಲೀಂಧ್ರನಾಶಕ ಟ್ರೈಕೋಡರ್ಮನ್ನೇ ಸಹ ಇಲ್ಲೂ ಸಹ ಶಿಫಾರಸು ಮಾಡಕ್ಕೆ ಇಷ್ಟಪಡ್ತೀನಿ. ಈ ಅದು ಬಿಡ್ತು ಅಂತಂದ್ರೆ ನಾವು ಕೆಲವೊಂದು ಶಿಲೀಂಧ್ರನಾಶಕಗಳು ಇದೆ ಅದರಲ್ಲೂ ಸಹ ನಾವು ಇದನ್ನ ಟ್ರೀಟ್ ಮಾಡಬಹುದು. ಅಂದ್ರೆ ಸಾಫ್ ಅಂತ ಇದೆ, ಸ್ಪ್ರಿಂಟ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ. ಇದನ್ನ ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಸಾಫ್ನ ನಾವು ಹಾಕೊಂಡು ಬೀಜೋಪಚಾರ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಆದ್ರೆ ಶೇಂಗಾದಲ್ಲಿ ಒಂದು ಎಚ್ಚರಿಕೆ ಕ್ರಮ ಏನಪ್ಪಾ ಅಂತಂದ್ರೆ ಈ ಕಡಲೆಲಿ ಇದ್ದಂಗೆ ಅದ್ರದ್ದು ಮೇಲ್ಪದರ ಏನಿರುತ್ತೆ ಅದು ತುಂಬಾ ತೆಳುವಾಗಿರುತ್ತೆ. ಶೇಂಗಾದಲ್ಲಿ ನಾವು ಕಡಲೆಯಲ್ಲಿ ಯಾವ ರೀತಿ ಬೀಜವನ್ನು ನಾವು ಕೈನಲ್ಲಿ ಉಪಚಾರ ಮಾಡ್ತೀವಿ ಆ ರೀತಿ ಶೇಂಗಾದಲ್ಲಿ ಉಪಚಾರ ಮಾಡ್ತು ಅಂತಂದ್ರೆ ಅದ್ರದ್ದು ಮೇಲ್ಪದರ ಬಿಡಿಸೋಗುತ್ತೆ. ಒಂದ್ಸಲ ಮೇಲ್ಪದರ ಹೋಯ್ತು ಅಂತಂದ್ರೆ ಬೀಜದ್ದು ಯಾವುದೇ ರೀತಿ ಮೊಳಕೆ ಬರೋದಿಲ್ಲ. ಆದ್ರಿಂದ ನಾವು ಶೇಂಗಾದಲ್ಲಿ ಬೀಜೋಪಚಾರ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಒಂದು 5-10 ಕೆಜಿ ಅಷ್ಟು ಬೀಜನ ಒಂದು ಚೀಲದಲ್ಲಿ ತಗೊಂಡು ಅದಕ್ಕೆ ನಿಗದಿತ ಪ್ರಮಾಣದ ಜೈವಿಕ ಶಿಲೀಂಧ್ರನಾಶಕವೇ ಆಗಲಿ ಅಥವಾ ಶಿಲೀಂಧ್ರನಾಶಕವೇ ಆಗಲಿ ಅದನ್ನ ಹಾಕಿ 2 ಕಡೆ ಬಾಯನ್ನ ಇಟ್ಕೊಂಡು ನಾವು ಅದನ್ನ ಮಿಶ್ರಣ ಮಾಡಬೇಕು. ಕೈಲಿ ಯಾವ್ದೇ ರೀತಿ ಬೀಜಗಳನ್ನ ಮುಟ್ಟಬಾರದು. ಈ ರೀತಿ ಮಾಡಿದ್ದೇ ಆಗಲಿ ಯಾವ್ದೇ ರೀತಿ ಆ ಬೀಜದ ಮೇಲ್ಪದರಕ್ಕೆ ಯಾವ್ದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ನಮ್ಗೆ ಒಳ್ಳೆ ಮೊಳಕೆ ಪ್ರಮಾಣ ಸಹ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದ್ದಲ್ಲಿ ನಾವು ಶೇಂಗಾದಲ್ಲಿ ಬರುವಂತಹ ರೋಗಗಳನ್ನ ನಾವು ನಿರ್ವಹಣೆ ಮಾಡಬಹುದು. ಈಗ ಶ್ರೀವಾಣಿ ಅವರೇ, ಮುಖ್ಯವಾಗಿ ನಾವು ಈ ಸದ್ಯ ಕ್ಷೇತ್ರ ಮಟ್ಟದಲ್ಲಿ ಇರ್ತಕ್ಕಂಥ ಬೆಳೆ ಹತ್ತಿ, ಹತ್ತಿಯಲ್ಲಿ ರೈತರು ಅಲ್ಲಲ್ಲೇ ಈಗ ಈ ಒಂದು ಗುಲಾಬಿ ಕಾಯಿ ಕೊರಕ ಬಂದಿದೆ ಅಂತ ಹೇಳಿದ್ರು. ಇನ್ನೊಬ್ಬ ರೈತರು ನಮಗೆ ಮಾನವಿ ತಾಲೂಕು ನಂದಿಹಾಳ ಅಂತೇಳಿ ಬರುತ್ತೆ, ಒಬ್ಬ ರೈತರು ಹೇಳಿದರು ನಮಗೆ ಗುಲಾಬಿ ಕಾಯಿ ಕೊರಕ ಚಾಲು ಆಗಿದೆ ಸರ್ ನಮಗೆ ಅಂಥೇಳಿ. ಈಗ ಹೇಗೆ ಅದನ್ನು ನಿರ್ವಹಣೆ ಮಾಡ್ಬೇಕಂತೀರಿ ರೈತರು? ಯಾಕಂದರೆ ಬಂದುಬಿಟ್ಟಿದೆ ಅಂತಂದರೆ ಅದು ಬಂದದ್ದು ಗೊತ್ತಾಗೋದಲ್ಲ ಅವರಿಗೆ, ಅದು ಒಡೆದ ಮೇಲೆ ಗೊತ್ತಾಗದ ಅಂತ ಹೇಳಿದ್ರು. ತಾವು ಹತ್ತಿ ಇದು ಆಗಿ ಬಿಡುತ್ತೆ, ಕುಡ್ಡಾಗಿ ಬಿಡುತ್ತೆ ಅಂತ, ಒಡೆದು ಸರಿಯಾಗಿ ಒಡೆಯಂಗಿಲ್ಲ ಅಂತೇಳಿ. ಏನು ಅದಕ್ಕೆ ತಾವು ಏನು ಸಲಹೆ ಕೊಡ್ತೀರಿ ಈಗ ಬರಲಾರ್ದಂತೆ ಮಾಡ್ಲಿಕ್ಕೆ ಈ ಸದ್ಯ? ಯಾಕಂದ್ರೆ ಕಾಯಿ ಕಟ್ತಕ್ಕಂಥ ಅಂತ ಈಗಾಗಲೇ ಮೊದಲು ಬಿದ್ದಿದ್ದವರು ಬಿಡಿಸ್ತಾ ಇದ್ದಾರೆ ಹತ್ತಿಯನ್ನು, ಲೇಟ್ ಆಗಿ ಬಿತ್ತಿದ ಹತ್ತಿಗಳು ಇನ್ನೂ ಕಾಯಿ ಬಲಿಯುವ ಹಂತದಲ್ಲಿದ್ದಾವೆ, ಹೂವು ಕಾಯಿ ಇದೆ. ಅದೇ ಈಗ ನೀವು ಹೇಳ್ದಾಗೆ ಮೊದಲು ಬಿತ್ತಿದ್ರು ಆಮೇಲೆ ಲೇಟಾಗಿ ಬಿತ್ತಿದ್ರು ಅಂತ ಹೇಳಿದ್ರೆ ಎರಡು ಕೇಸ್. ಸೊ ಇದರಲ್ಲಿ ಮೇನ್ ಏನು ಗುಲಾಬಿ ಕಾಯಿ ಕೊರಕದಲ್ಲಿ ಅಂತಂದ್ರೆ ಬಿತ್ತನೆ ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಲೇಟಾಗಿ ಬಿತ್ತಿದ್ರೆ ಈಗ ಚಳಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ, ಸೊ ಅದು ಲೇಟ್ ಆದಂಗೆನೆ ಇದು ಕೀಡೆ ಜಾಸ್ತಿ ಆಗ್ತದೆ, ಹಾವಳಿ ಜಾಸ್ತಿ ಆಗ್ತದೆ. ಸೊ ಇನ್ನೊಂದು ಏನಂತಂದ್ರೆ ಬಹಳ ಅಂತಂದ್ರೆ ಜುಲೈ 30 ವರೆಗೆ ಬಿತ್ತನೆಯನ್ನು ಮಾಡಬೇಕು. ಅದನ್ನ ಬಿಟ್ಟು ಮತ್ತೆ ಅವರು ಫಸ್ಟ್ ಫೋರ್ಟ್ ನೈಟ್ ಆಫ್ ಆಗಸ್ಟ್ ಅಂದ್ರೆ ಆಗಸ್ಟ್ ಒಂದು ಅದು ಅದೊಂದು ಪಾಯಿಂಟ್. ಇನ್ನೊಂದೇನು ಅಂತಂದ್ರೆ ಕೆಲವು ಜನ ಮುಂಚೆ ಸ್ವಯಂ ತೊಗೊಂತಾರೆ, ಕೆಲವು ಜನ ಲೇಟಾಗಿ ತೊಗೊಂತಾರೆ. ಸೊ ಒಂದು ಕಡೆ ಅಂದರೆ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಸೋಯಿಂಗ್ ಮಾಡಬೇಕು ಅಂತಂದರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಫಾರ್ಮರ್ಸು ಅದೇ ಟೈಮ್ಗೆ ಬಿತ್ತನೆ ತೊಗೊಳ್ಳೋದು ಒಳ್ಳೆಯದು. ಯಾಕಂತಂದರೆ ಈಗ ಕೆಲವು ಜನದ್ದು ಹಾರ್ವೆಸ್ಟಿಗೆ ಬಂದಿರುತ್ತೆ, ಕೆಲವು ಜನದ್ದು ಇನ್ನು ಫ್ಲವರಿಂಗ್ ಸ್ಟೇಜು ಅಥವಾ ನೆಕ್ಸ್ಟ್ ಬೋಲ್ ಫಾರ್ಮೇಷನ್ ಸ್ಟೇಜ್ ಬರುತ್ತೆ. ಸೊ ಅಂದರೆ ಈ ಕೀಟಕ್ಕೆ ಕಂಟಿನ್ಯೂಸ್ ಆಗಿ ಫುಡ್ ಸಪ್ಲೈ ಆಗ್ತಾ ಇರುತ್ತೆ. ಅಂದರೆ ಹಿಂದಿಂದು ಕ್ರಾಪನ್ನ ಹಿಡ್ಕೊಂಡು ನೆಕ್ಸ್ಟ್ ಕ್ರಾಪ್ಗೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಫಸ್ಟ್ ಪಾಯಿಂಟು ಲೇಟಾಗಿ ಬಿತ್ತನೆ ಮಾಡೋದು ತಪ್ಪಿಸ್ಬೇಕು. ಇನ್ನೊಂದು ಕಮ್ಯುನಿಟಿ ಅಪ್ರೋಚ್ ಅಂತ ಹೇಳ್ತೀನಿ. ಅಂದರೆ ಎಲ್ಲರೂ ಹಳ್ಳಿಯಲ್ಲಿ ಒಂದೇ ಸಮಯದಲ್ಲಿ, ಅಂದರೆ ಒಬ್ಬರು ಬೇಗ ಜೂನಲ್ಲಿ ಮಳೆ ಬಂದ್ಬಿಡ್ತು ಅಂತ ಬಿತ್ತನೆ ಮಾಡ್ತಾರೆ, ಕೆಲವು ಜನ ಜುಲೈ ಜುಲೈ 15th ಬಿತ್ತನೆ ಮಾಡ್ತಾರೆ. ಅದ್ರ ಬದಲು ಎಲ್ಲರೂ ಒಂದು ಡಿಸಿಷನ್ ತೊಗೊಂಡು ಈ ಟೈಮಿಗೆ ಮಾಡೋಣ, ಜೂನ್ 1st ಅಂತಲ್ಲ ಎಲ್ಲರೂ ಕೂಡ್ಕೊಂಡು ಒಂದು ಟೈಮಿಗೆ ಮಾಡೋಣ ಅಂತ ಒಂದೇ ಟೈಮಿಗೆ ಬಿತ್ತನೆ ತೊಗೊಂಡ್ರೆ ಎಲ್ಲರದು ಆಲ್ಮೋಸ್ಟ್ ಸೇಮ್ ಪೀರಿಯಡ್ಗೆ ಹಾರ್ವೆಸ್ಟ್ ಬರುತ್ತೆ. ಸೊ ಅದರಿಂದನೂ ಒಂದು ಡೇಟ್ ಆಫ್ ಸೋಯಿಂಗ್ ಒಂದು ಇಂಪಾರ್ಟೆಂಟು. ನಂತರ ಇನ್ನೊಂದು ಏನು ಅಂತಂದರೆ ಈ ಸೋಯಿಂಗ್ ಆದ ತಕ್ಷಣ ಒಂದು ಮಂತ್ ಆದ ತಕ್ಷಣ ನಾವು ಈ ಜನರಲ್ಲಿ ನಮಗಂತೂ ಕಾಣಿಸಂಗಿಲ್ಲ, ಯಾರಿಗೂ ಕಾಣಿಸಲ್ಲ ಅದು ಗುಲಾಬಿ ಕಾಯಿ ಕೊರಕ ಬಂದಾದ್ಮೇಲೆ ಅದು ಕಾಯಿ ಇದು ಕುಡ್ಡಾದ್ಮೇಲೆ ಒಡೆದ ಮೇಲೆ ಗೊತ್ತಾಗೋದು. ಸೊ ಅದಕ್ಕೆ ಏನು ಮಾಡಬೇಕು, ಈಗ ಆಲ್ಮೋಸ್ಟ್ ಎಲ್ಲರೂ ಗೊತ್ತು ಅದು ಕಾಮನ್ ಆಗಿಬಿಟ್ಟಿದೆ ಗುಲಾಬಿ ಕಾಯಿ ಕೊರಕ. ಬೆಳೆ ಒಂದು ತಿಂಗಳು ಇರುವಾಗ ನಾವು ಮೋಹಕ ಬಲೆ ಅಂತ ಸಿಗ್ತವೆ, ಲಿಂಗಾಕರ್ಷಕ ಬಲೆ ಅಂತಲೂ ಹೇಳ್ಬೋದು. ಸೊ ಈ ಬಲೆಗಳನ್ನ 1 acre 12 ಅಳವಡಿಸ್ಬೇಕು. ಬೆಳೆ 1 ಇರುವಾಗನೇ, ಒಂದು ತಿಂಗಳು ಇರುವಾಗನೇ ಇದ್ರದ್ದು ಆಕ್ಟಿವಿಟಿ ಸ್ಟಾರ್ಟ್ ಆಗಿರುತ್ತೆ ಚಟುವಟಿಕೆ. ಸೊ ಅವಾಗೆ ಅಳವಡಿಸಿದ್ರೆ, ಸೊ ಜನರಲಿ ನಾವು 2 1 acre ಹೇಳ್ತಾ ಇರ್ತೀವಿ ಲಿಂಗಾಕರ್ಷಕ ಬಲೆಗಳು, ಬಟ್ ಈ ಹತ್ತಿ ಕೇಸಲ್ಲಿ 1 acre 12 ಜನರಲಿ ನಾವು ಸಮೀಕ್ಷೆಗೆ ಹೇಳ್ತೀವಿ. ಈ ಹತ್ತಿ ಕೇಸಲ್ಲಿ ಮಾಸ್ ಟ್ರ್ಯಾಪಿಂಗ್ ಅಂತ ಹೇಳ್ತೀವಿ ನಾವು, ಅಂದರೆ ಸಾಮೂಹಿಕವಾಗಿ ಎಲ್ಲರೂ ಹಾಕಬೇಕು, ಆಮೇಲೆ ಜಾಸ್ತಿ ಕ್ವಾಂಟಿಟಿ ಹಾಕಬೇಕು, 2 ಬದಲು 12 ಹಾಕಬೇಕು. ಸೊ ಮಾಸ್ ಟ್ರ್ಯಾಪಿಂಗ್ ಮಾಡಿಬಿಟ್ಟು ಅದನ್ನು ಒಂದು ಕೊಲ್ಬಾರ್ದು, ಅದೊಂದು ಪಾಯಿಂಟ್. ಆಮೇಲೆ ಈ ತತ್ತಿನಾಶಕಗಳನ್ನ ಯೂಸ್ ಮಾಡಬೇಕು, ಒಂದು 1 month ಸ್ಟಾರ್ಟ್ ಮಾಡಬೇಕು. ಸೊ ಪ್ರೊಫ್ನೆಫಾಸ್ ಇರ್ಬೋದು ಅಥವಾ ಬೇವಿನ ಎಣ್ಣೆ ಇರ್ಬೋದು, ಅದನ್ನು ಯೂಸ್ ಮಾಡಬೇಕು. ನಂತರ ಇದು ಹೂವಾದಮೇಲೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸಿದ್ವು, ಹೆಂಗಿದ್ರು ನಾವು ಮೋಹಕ ಬಲೆಯಲ್ಲಿ ಅಡಲ್ಟ್ಸ್ ಅಂದರೆ ಪತಂಗಗಳು ಬಿದ್ದಿರ್ತಾವೆ. ಸೊ ಅದನ್ನ ನೋಡ್ಬಿಟ್ಟು ಇದು ಸ್ಟಾರ್ಟ್ ಆಗಿದೆ ಹುಳ ಅಂದ ತಕ್ಷಣ ಎಚ್ಚರಿಕೆ ಅಂದ ತಕ್ಷಣ ನಾವು ನೆಕ್ಸ್ಟ್ ಸ್ಪ್ರೇಯಿಂಗ್ ಅನ್ನ ತಗೋಬಹುದು. ಸ್ಪ್ರೇಯಿಂಗ್ ಅಂದ್ರೆ ಇಮಾಮೆಕ್ಟಿನ್ ಬೆನ್ಸೇಟ್ ಅಂತ ಬರುತ್ತೆ, ಅದು 1 acre 80 gram ಅದನ್ನ ಸ್ಪ್ರೇ ಮಾಡ್ಬೋದು. ನಂತರ ನಾವು ನೆಕ್ಸ್ಟ್ ಸ್ಪ್ರೇ ತಗೋಬೇಕು ಒಂದು 1 to 10 days ಆದ್ಮೇಲೆ ಅಂದ್ರೂ ಕಂಟಿನ್ಯೂಸ್ ಆಗಿ ಸೇಮ್ ಕೆಮಿಕಲ್ನ ಸ್ಪ್ರೇ ಮಾಡಬಾರ್ದು. ಸೊ ಕೆಮಿಕಲ್ನ ಚೇಂಜ್ ಮಾಡಬೇಕು ನಾವು. ಆತರ 2-3 ಸ್ಪ್ರೇ ಹೊಡೆದ್ರೆ ಪ್ಲಸ್ ಇದು ಮೋಹಕ ಬಲೆಯನ್ನ ಹಾಕಿದ್ರೆ ನಾವು ಆಲ್ಮೋಸ್ಟ್ ಹತ್ತಿಯನ್ನ ಕಾಪಾಡ್ಕೋಬಹುದು. ಇನ್ನೊಂದು ಏನಂತಂದ್ರೆ 2 or maximum 3 ಪಿಕ್ಕಿಂಗ್, ಅಂದ್ರೆ 3 ಸಲ ಹತ್ತಿ ಬಿಡಿಸ್ಬೇಕು. ನಮ್ಮ ರೈತರು ಏನ್ ಮಾಡ್ತೀವಿ ನಾವು ಅಂತಂದ್ರೆ ಮತ್ತೆ ಸ್ವಲ್ಪ ನೀರು ಕೊಡೋದು ಗೊಬ್ಬರ ಕೊಡೋದು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಬೆಳೆಯನ್ನ ಕಂಟಿನ್ಯೂ ಮಾಡಿ ಈ ಕಂಟಿನ್ಯೂ ಮಾಡಿದ್ರೆ ಒಂದು ಪ್ರಾಬ್ಲಮ್ ಅದು ಹುಳಕ್ಕೆ ಕಂಟಿನ್ಯೂಸ್ ಆಗಿ ಫುಡ್ ಸಿಗುತ್ತೆ. ಸೊ ಅದರಿಂದ ಅದು ನೆಕ್ಸ್ಟ್ ಸೀಸನ್ ಅದಾಗತ್ತೆ. ಇನ್ನೊಂದು ಏನಂದ್ರೆ ರೈತರಿಗೆ ಲಾಸೇ, ಅವರು ಹತ್ತಿ ಬಿಡಿಸೋದು ದುಡ್ಡು ಆಮೇಲೆ ಅದು ಎಷ್ಟು ಮಾರಾಟ ಮಾಡಿ ಬರುತ್ತಲ್ಲ ದುಡ್ಡು ಅದು ಸೇಮ್ ಇರುತ್ತೆ ಆಫ್ಟರ್ 3rd ಪಿಕ್ಕಿಂಗ್. 3ನೇ ಸಲ ಪಿಕ್ ಮಾಡಿದ್ಮೇಲೆ ಏನ್ ಮಾಡಿದ್ರೇನು ಆಲ್ಮೋಸ್ಟ್ ಈಕ್ವಲ್ ಆಗುತ್ತೆ ಖರ್ಚು ಮತ್ತೆ ಅವರು ಪಡ್ಕೊಂಡಿರೋಂಥ ಆದಾಯ. ಸೊ ಅದಕ್ಕೆ ನಾವು ಈ ಗುಲಾಬಿ ಕಾಯಿ ಕೊರಕವನ್ನು ನಾವು ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡಬೇಕಂದ್ರೆ ಮೊದಲು ಬಿತ್ತನೆ ಸಮಯ ಆಮೇಲೆ ಮೋಹಕ ಬಲೆಗಳ ಯೂಸ್ ಮಾಡಬೇಕು, ನಂತರ ತತ್ತಿನಾಶಕಗಳನ್ನು ಯೂಸ್ ಮಾಡಬೇಕು, ನಂತರ ಸಮಯಕ್ಕೆ ಸರಿಯಾಗಿ ಸರಿಯಾದ ಕೆಮಿಕಲ್ನ ಯೂಸ್ ಕೆಮಿಕಲ್ ಸರಿಯಾದ ರೀತಿಯೊಳಗೆ ಸಿಂಪರಣೆ ಮಾಡಬೇಕು, ಆಮೇಲೆ ಪದೇ ಪದೇ ಒಂದೇ ಕೆಮಿಕಲ್ನ ಯೂಸ್ ಮಾಡಬಾರ್ದು. ಈಗ ಮುಖ್ಯವಾದದ್ದು ಅಜಿತ್ ಕುಮಾರ್ ಅವರೇ, ನಿನ್ನೆ ಒಬ್ಬರು ನಮಗೆ ರೈತರು ಕರೆಯನ್ನು ಮಾಡಿದರು, ಏನಂತಂದರೆ ಮೆಣಸಿನಕಾಯಿ ಹಾಕಿದ್ದೀವಿ ಸರ್, ಬುಡದಲ್ಲಿ ಒಂಥರ ಬೂಜ್ ಬಂದ ರೀತಿ ಆಗಿ ಮೆಣಸಿನಕಾಯಿ ಬುಡದಲ್ಲಿ ಗಿಡಗಳು ಕೊಳತು ಅಲ್ಲೇ ಒಣಗಿದ ರೀತಿ ಆಗ್ತಾ ಇದ್ದಾವೆ ಅಂತ ಹೇಳ್ತಕ್ಕಂಥ ವಿಚಾರ, ಗಿಡ ಒಣಗ್ತಾ ಇದೆ ಅಂತೇಳಿ. ಸರ್, ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಇತ್ತು ಅಂದರೆ ಏನಪ್ಪ ಆಗೈತೆ ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇರೋದ್ರಿಂದ ಮೆಣಸಿನಕಾಯಿ ಒಂದೇ ಅಲ್ಲ, ಪ್ರತಿಯೊಂದು ಬೆಳೆಗೂ ಸಹ ಹಾನಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈಗ ಮೆಣಸಿನಕಾಯಿನಲ್ಲಿ ಬಂತು ಅಂತಂದ್ರೆ, ಈಗ ಸಾಮಾನ್ಯವಾಗಿ ನೀರು ನಿಂತಾಗ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ಅನರೋಬಿಕ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಒಂಥರ ಉಸಿರು ಕಟ್ಟಿದ ರೀತಿ ಒಂದು ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಅವಾಗ ಏನಪ್ಪ ಆಗುತ್ತೆ ಅಂತಂದ್ರೆ ಅದು ಗಿಡ ತನಕ ತಾನೇ ವೀಕ್ ಆಗ್ತಾ ಹೋಗ್ತಾ ಇರ್ತದೆ. ಅಂದ್ರೆ ಇವನ್ ಮಣ್ಣಲ್ಲಿ ತೇವಾಂಶ ಜಾಸ್ತಿ ಇದ್ದು ಇವು ನ್ಯೂಟ್ರಿಯೆಂಟ್ಸ್ ಇದ್ರೂ ಸಹ ಪೋಷಕಾಂಶಗಳಿದ್ರು ಸಹ ಅದು ತಾನು ಮೇಲೆ ತಗೊಳಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅದಕ್ಕೆ ಜಾಸ್ತಿ ತೇವಾಂಶ ಇರೋದ್ರಿಂದ ಮತ್ತೆ ಬಿಸಿಲು ಇಲ್ದಿರೋದ್ರಿಂದ ಅದಕ್ಕೆ ತಗೊಳಕ್ಕೆ ಆಗ್ತಾ ಇರೋದಿಲ್ಲ. ಆ ಸಂದರ್ಭದಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಈ ಕೆಲವೊಂದು ಮಣ್ಣಿನಲ್ಲಿ ಯಾವ ಏನು ಶಿಲೀಂಧ್ರಗಳಿರ್ತವೆ ಅದು ಈ ವೀಕ್ ಆದಂತಹ ಕಾಂಡವನ್ನ ಸೋಂಕು ಉಂಟು ಮಾಡ್ತವೆ. ಸೋಂಕು ಉಂಟು ಮಾಡಿದಾಗ ಏನಾಗುತ್ತೆ, ತನಕ ತಾನೇ ಅಲ್ಲಿ ಒಂಥರ ಬಿಳಿ ತರದ ಬೂಜು ಅಂದ್ರೆ ಒಂಥರ ನಾವೇನ್ ಮೈಸಿಲಿ ಅಂತ ಕರಿತೀವಿ, ಹತ್ತಿ ಹತ್ತಿ ಆಕಾರದ ಇದೆಲ್ಲ ಬಂದು ಆ ಸ್ಕ್ಲೋಶಿ ಇರ್ಬೋದು ಇಲ್ಲ ರೈಸೆಕ್ಟೋನಿ ಇರ್ಬೋದು, ಈ ಎಲ್ಲ ಶಿಲೀಂಧ್ರಗಳು ಅದಕ್ಕೆ ಬಾಧೆಗಳು ಮಾಡ್ತವೆ. ಈ ಕಾರಣದಿಂದ ಅಲ್ಲಿ ನಾವು ಬೇರುಕೊಳೆ ರೋಗ ಬರ್ಬೋದು ಅಥವಾ ಕಾಂಡಕೊಳೆ ರೋಗ ಬರ್ಬೋದು. ಈ ಶಿಲೀಂಧ್ರಗಳು ಅದಕ್ಕೆ ನಾವು ರೋಗವನ್ನು ಉಂಟು ಮಾಡಿ ಅಲ್ಲಿಗೆ ಗಿಡ ಸಾಯುವಂತ ಪರಿಸ್ಥಿತಿ ಸಹ ಬರ್ಬೋದು. ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡ್ಬೇಕಪ್ಪ ಅಂದ್ರೆ, ಮೊದಲನೇದಾಗಿ ಸಾಧ್ಯವಾದಷ್ಟು ನಾವು ಮೆಣಸಿನಕಾಯಿನ ಬೋದುಗಳಲ್ಲೇ ನಾವು ಸೀಡ್ನರ ಆಗ್ಲಿ ಬೀಜನರ ಆಗ್ಲಿ ಅಥವಾ ಗಿಡಗಳನ್ನ ನಾವು ನಾಟಿ ಮಾಡ್ಲಿ, ಬೋದು ಮಾಡಿ ಏರು ಬೋದು ಮಾಡೇನೆ ನಾವು ನಾಟಿ ಮಾಡಬೇಕು. ಆದ್ರೆ ಇತ್ತೀಚೆಗೆ ನೀವು ನೋಡ್ತಾ ಇರಬಹುದು ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ಲೇನಲ್ಲಿ ನಾಟಿ ಮಾಡ್ತಾರೆ, ಯಾವುದೇ ರೀತಿ ಅಡ್ಜಸ್ಟ್ ಫಾರ್ ಮಾಡದೇನೆ ಇವನ್ ಕೈನಲ್ಲೂ ಸಹ ಊರ್ತಾ ಇಲ್ಲ, ಕೂರ್ಗೆನಲ್ಲಿ ಊರಕ್ಕೆ ಶ್ರಮ ಕೊಟ್ಟಿದ್ದಾರೆ ಇದನ್ನ ಮೆಣಸೆ ಇದನ್ನ. ಅದು ನಾ ಈ ಸಂದರ್ಭದಲ್ಲಿ ತಪ್ಪು ಅಂತ ಹೇಳ್ತೀನಿ, ಯಾಕಂದ್ರೆ ಮಳೆ ಬಂದಿಲ್ಲ ಅಂತಂದ್ರೆ ಓಕೆ, ಬಟ್ ಈಗಂತ ನಾವು ಮಳೆ ಬರುತ್ತೋ ಬರಲ್ವೋ ಅಂತ ಪ್ರಿಡಿಕ್ಟ್ ಮಾಡೋದು ಫೋರ್ಕಾಸ್ಟ್ ಮಾಡೋದು ಭಾರಿ ಕಷ್ಟ ಆಗೈತೆ, ಯಾಕಂದ್ರೆ ಹವಾಮಾನ ವೈಪರೀತ್ಯದಾಗಿ ತುಂಬಾ ಕಷ್ಟ ಆಗೈತೆ. ಆದ್ರಿಂದ ನಾ ಒಂದು ಏನಪ್ಪ ಒಂದು ಹೇಳಕ್ ಇಷ್ಟಪಡ್ತೀನಿ, ಸಾಧ್ಯವಾದಷ್ಟು ಬೋದ್ ಮಾಡಿ ನೀವು ಸಸಿನಾರು ನಾಟಿ ಮಾಡಿ ಅಥವಾ ಬೀಜನಾರು ಡೈರೆಕ್ಟ್ ಆಗಿ ಸ್ವಿಂಗ್ ಮಾಡಿ ಸಾಧ್ಯವಾದಷ್ಟು ಬೋದಲ್ ಮಾಡಿ. ಈಗ ಸೇಡ್ ನೆಟ್ ಅಲ್ಲಿ ಕೆಲವೊಂದಿಷ್ಟು ಜನ ರೈತರು ಸಾಮಾನ್ಯವಾಗಿ ಸಸಿಗಳನ್ನ ತರ್ತಾರೆ, ಸೇಡ್ ನೆಟ್ ಇಂದ ತಂದು ಹಚ್ತಾರೆ, ಕೆಲವೊಂದಿಷ್ಟು ಮಂದಿ ಬೀಜಗಳನ್ನ ಬಿತ್ತಾರೆ. ಈಗ ಇತ್ತೀಚೆಗೆ ಸಾಮಾನ್ಯವಾಗಿ ಕಾಮನ್ ಆಗ್ಬಿಟ್ಟೈತೆ, ಯಾಕಂದ್ರೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಖರ್ಚು ಕಡಿಮೆ ಆಗುತ್ತೆ ಅಂತ ಹಿಂಗ್ ಮಾಡ್ತಾ ಇದಾರೆ. ಒಂದು ಹಂಗ್ ಮಾಡೋದ್ರಿಂದ ಏನಪ್ಪಾಗುತ್ತೆ ಅಂದ್ರೆ, ಇಷ್ಟು ಮಳೆ ಬಿದ್ದಾಗೂ ನೀರು ಸರಾಗವಾಗಿ ಅರ್ಧೋಗುತ್ತೆ, ಗಿಡದ ಜೊತೆ ಗಿಡಕ್ಕೆ ನೀರು ಜಾಸ್ತಿ ಕಾಂಟ್ಯಾಕ್ಟ್ ಇರೋದಿಲ್ಲ, ಹಂಗಾಗಿ ಗಿಡ ಒಂದ್ ಸ್ವಲ್ಪ ಆರೋಗ್ಯವಾಗಿರಕ್ಕೆ ಸಾಧ್ಯವಾಗುತ್ತೆ. ಅದ್ ಬಿಡ್ತು ಅಂತ ನೀವು ಸಮತಟ್ಟಾದ ಪ್ರದೇಶಗಳಲ್ಲಿ ಬಿತ್ತನೆ ಮಾಡ್ತಂದ್ರೆ ನೀರೆಲ್ಲ ಜಾಸ್ತಿ ನಿಂತ್ಕೊಳ್ಳುತ್ತೆ, ಸಾಮಾನ್ಯವಾಗಿ ಈ ರೋಗ ಬಂದೇ ಬರುತ್ತೆ. ಇದನ್ನ ನಾವು ಈಗ ಹೇಗೆ ನೋಡ್ರಿ, ಮೆಣಸಿನಕಾಯಿ ಹೊಲದಲ್ಲಿ ಎಲ್ಲೋ ಒಂದೆರಡು ಗಿಡಗಳು ಕಾಣಿಸ್ತವೆ ಒಣಗಿದ ತರಗತಿ ಆಗಕ್ಕೆ ಪ್ರಾರಂಭ ಆಗುತ್ತೆ, ಅವಾಗ ರೈತರು ಏನ್ ಮಾಡ್ಬೇಕು? ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಒಂದ್ ಕರೆ ಇದೆ ಬೆಳೆಗಳಲ್ಲಿ ರೋಗದ. ಹಲೋ, ಹಲೋ ಹೇಳ್ರಿ, ಎಲ್ಲಿಂದ ಮಾತಾಡ್ತಿದ್ದೀರಿ, ತಮ್ಮ ಹೆಸರು? ನಾವು ಜೋಕೂರು ಗ್ರಾಮದಿಂದ ಭೀಮನಗೌಡಪ್ಪ ಸರ್. ಭೀಮನಗೌಡ್ರೆ, ಹೇಗಿದ ಬೆಳೆಗಳು ನಿಮ್ಮಲ್ಲಿ? ಬೆಳೆಗಳು ಚೆನ್ನಾಗಿ, ಭತ್ತ ಬೆಳೆ ಚೆನ್ನಾಗಿದೆ ಸರ್. ಇದು ನಾವು ಹತ್ತಿ ಬೆಳೆದು ಸ್ವಲ್ಪ ಅತಿ ಹೆಚ್ಚಾಗಿ ಮಳೆ ಹೆಚ್ಚಾಗಿ ಸ್ವಲ್ಪ ತಾಮ್ರ ರೋಗ ಬಂದಿದೆ ಸರ್, ಕೆಂಪು ರೋಗ. ಅದಕ್ಕೆ ಒಂದು ಪರಿಹಾರ ಏನು ಅಂತ ಕೇಳ್ಬೇಕಂತ ಮಾಡಿದ್ವಿ. ಭೀಮನಗೌಡ್ರೆ ನಮಸ್ತೆ. ನಮಸ್ತೆ ಸರ್. ಈಗ ಹತ್ತಿನಲ್ಲಿ ನೀವ್ ಹೇಳಿದ್ರಿ ತಾಮ್ರದ ರೋಗ ಜಾಸ್ತಿ ಆಗೈತೆ ಅಂತ. ಹೌದ್ರಿ. ಬಟ್ ಈ ವರ್ಷ ಏನಾಗೈತೆ, ರೈತರುಗಳು ಸಾಮಾನ್ಯವಾಗಿ ಪೊಟ್ಯಾಶ್ ಗೊಬ್ಬರನೇ ಹಾಕಿಲ್ಲ ಯಾರೂ. ಹೌದಲ್ಲ, ಈಗ ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡಿದೀವಿ, ಡಿ ಎ ಪಿ ಹಾಕಿರ್ಬೋದು, ಯೂರಿಯಾ ಹಾಕಿರ್ಬೋದು, ಇಲ್ಲ ಅಂದ್ರೆ 20-20-0-16 ಇಷ್ಟನ್ನೇ ಹಾಕೊಂಡ್ ಬಂದಿದೀವಿ. ಯಾಕಂದ್ರೆ ಒಂದು ಪೊಟ್ಯಾಶು ಅಂಗಡಿಲಿ ಸಿಗ್ತಾ ಇಲ್ಲ, ಅದ್ರ ಜೊತೆಗೆ 10-26 ಸಿಕ್ಕಿದ್ರು ಸಹ ಅದು ಕಾಸ್ಟ್ಲಿ ಐತೆ ಅಂತ ಯಾರು ರೈತರು 10-26 ಹಾಕ್ತಾ ಇಲ್ಲ, 20-20-0-16 ಹಾಕ್ತಾ ಇದಾರೆ. ಈ ಕಾರಣದಿಂದಾಗಿ ನೀವೇನ್ ತಾಮ್ರದ ರೋಗ ಅಂತ ಹೇಳಿದ್ರೆ ಅದು ಜಾಸ್ತಿ ಆಗ್ತಾ ಇದೆ ಒಂದು. ಅದ್ರ ಜೊತೆಗೆ ಈಗ ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಹತ್ತಿಲಿ ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ, ಕಾಯಿಗಳ ಒಂದು ಕಾಯಾದ್ರೂ ಉದುರ್ತಾ ಇದೆ, ಹೂವಾದ್ರೂ ಸಹ ಉದುರ್ತಾವೆ, ನಿಲ್ತಾ ಇಲ್ಲ ಕಾಯಿಗಳು. ಇದೆರಡಕ್ಕೂ ತೊಂದರೆಗಳಾಗೋಕೆ ಏನಪ್ಪ ಕಾರಣ ಅಂತಂದ್ರೆ ಅಲ್ಲಿ ಪೊಟಾಶ್ ಕೊರತೆ ಇರೋದು. ಆದ್ರಿಂದ ಸಾಧ್ಯವಾದಷ್ಟು ನೀವು 19-19-19 ಅಂತ ಏನೋ ಒಂದು ಲಘು ಪೋಷಕಾಂಶ ಸಿಗುತ್ತೆ, 94 ಅಂತ ಹೇಳ್ತಿರಲ್ಲ, ಅದೊಂದು ಒಂದು ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ ಹಂಗೆ. ಅದ್ರ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟು ಪ್ರತಿ ಲೀಟರ್ ನೀರಿಗೆ ಒಂದು 4 ಗ್ರಾಮ್ ರೀತಿ ನೀವು ಸಿಂಪಡಣೆ ಮಾಡಿದ್ರೆ ಈಗೇನು ಒಂದು ತಾಮ್ರದ ರೋಗನೂ ಸಹ ಕಡಿಮೆ ಆಗುತ್ತೆ, ಮತ್ತೆ ಹೂ ಕಾಯಿ ಏನು ಉದುರ್ತಾವೆ ಕಾಯಿ ಮತ್ತೆ ಹೂ ಅದನ್ನು ಸಹ ಕಡಿಮೆ ಆಗುತ್ತೆ ನೋಡಿ. ಓಕೆ ಸರ್. ಇನ್ನೊಂದು ಸಮಸ್ಯೆ ಇದೆ ಸರ್. ಹೇಳಿ ಹೇಳಿ. ನಮ್ಮ ಮನೆ ಮುಂದೆ ಒಂದು 2 ತೆಂಗಿನ ಮರ ಇದೆ ಸರ್. ಅದು ಈಗ ಒಡೆ ಬಂದು ಹೂವು ಬಿಟ್ಟದ ಸರ್. ಎಷ್ಟು ವರ್ಷ ಆಗೈತೆ ನೆಟ್ಟಿ? ಬಹಳ ವರ್ಷ ಆಯ್ತು ಬಿಟ್ರ. ಅದು ನಾವು ಮನೆ ಕಟ್ಟುವ ಹೊತ್ತಿನಾಗ ಅವಾಗ ಹಾಕಿದ್ವಿ, ಈಗ ಒಂದು 10-15 ವರ್ಷ ಆಗಿರ್ಬೋದು. ಸರಿ ಸರಿ ಸರಿ. ಈಗ ಅದು ವಡೆ ಬಂದದ್ರಿ, ಹೂವು ಬಿಟ್ಟದೆ, ಅದು ಸಣ್ಣ ಸಣ್ಣ ಗಾತ್ರದ ಕಾಯಾಗಿ ಕೆಳಗೆ ಉಚ್ಚಿ ಬೀಳಕತ್ತಿದ್ರೆ. ಅದಕ್ಕೆ ಯಾವ ಒಂದು ಪರ್ಯಾಯ? ಈಗ ತೆಂಗಿನ ಮರಕ್ಕೆ ನಾವೆಂಗೆ ಈಗ ಹತ್ತಿಗೆ ಸೂರ್ಯಪಾನಕ್ಕೆ ಮತ್ತೆ ಭತ್ತಕ್ಕೆ ಗೊಬ್ಬರನ ಹಾಕ್ತೀವಿ, ಅದೇ ರೀತಿ ತೆಂಗಿನ ಮರಕ್ಕೂ ಸಹ ವರ್ಷಕ್ಕೆ ಎರಡು ಸಲ ನಾವು ಗೊಬ್ಬರನ ಹಾಕ್ಬೇಕಾಗತ್ತೆ. ಗೊಬ್ಬರ ಅಂತಂದ್ರೆ ಪುನಃ ಅದೇ ಯೂರಿಯಾ ಮತ್ತೆ ಪೊಟ್ಯಾಶು ಬೂದಿ ಅಥವಾ ನೀವೇನು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀರಾ, ಅದನ್ನ ನಾವು ಮಿಶ್ರಣ ಮಾಡಿ ಅದ್ರ ಜೊತೆಗೆ ನಾವು ಅಡಿಗೆ ಉಪ್ಪು ಅಂತ ಹೇಳ್ತೀವಲ್ಲ, ಅದನ್ನ ಇಷ್ಟನ್ನ ನಾವು ಮಿಶ್ರಣ ಮಾಡಿ ವರ್ಷಕ್ಕೆ ಎರಡ್ ಸಲ ಕೊಡ್ಬೇಕು. ಆರ್ ತಿಂಗಳಿಗೆ ಒಂದ್ಸಲ, ಆರ್ ತಿಂಗಳಿಗೆ ಒಂದ್ಸಲ, ಎರಡ್ ಸಲ ಕೊಡ್ತು ಅಂತಂದ್ರೆ ಈಗೇನು ಬಟನ್ಸ್ ಡ್ರಾಪ್ ಆಗ್ತಾ ಇದೆ. ಹೇಳ್ತೀನಿ ಈಗೇನು ಬಟನ್ಸ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಿರೋ ಅದು ಕಡಿಮೆ ಆಗುತ್ತೆ. ಈಗ ಒಂದು ಗಿಡಕ್ಕೆ ಎಷ್ಟು, ಈಗ ನಿಮ್ಮ ಎರಡು ಗಿಡ ಅವಲ್ಲ, ಎರಡು ಗಿಡಕ್ಕೆ ಅಂತಂದ್ರೆ ಒಂದು ಗಿಡಕ್ಕೆ ನಾನೇನು ಹೇಳಿದೆ ಮಿಶ್ರಣ ಯೂರಿಯಾ ಮತ್ತೆ ಪೊಟ್ಯಾಶು ಮತ್ತೆ ಸಿಂಗಲ್ ಸೂಪರ್ ಫಾಸ್ಫೇಟು ಇವನ್ನ ಮೂರನ್ನೂ ಮಿಶ್ರಣ ಮಾಡಿ ಒಂದೊಂದು ಗಿಡಕ್ಕೆ ಎರಡೆರಡು ಕೆ ಜಿ ಬರೋತ್ತರ ಎರಡು ಕಡೆ ಹಾಕ್ಬೇಕು. ಒಂದೇ ಕಡೆ ಹಾಕೋಕೆ ಹೋಗ್ಬೇಡಿ, ಎರಡು ಕಡೆ ಒಂದು ಪಿಕಾಕ್ಸ್ನಲ್ಲಿ ಸ್ವಲ್ಪ ಒಂದು ಅರ್ಧ ಅಡಿಯಷ್ಟು ಗುಂಡಿ ಮಾಡಿ ಎರಡು ಕಡೆನೂ ಒಂದೊಂದು ಕೆ ಜಿ ಬರಬೇಕು. ಆ ಒಂದು ಕೆ ಜಿ ಮಿಶ್ರಣ ಏನಪ್ಪ ಅಂತಂದರೆ ಸುಮಾರು ಒಂದು ಕೆ ಜಿಯಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತೆ ಒಂದು ಅರ್ಧ ಕೆ ಜಿಯಷ್ಟು ಯೂರಿಯಾ, ಅರ್ಧ ಕೆ ಜಿಯಷ್ಟು ಪೊಟ್ಯಾಶು. ಈ ರೇಷಿಯೋದಲ್ಲಿ ಈ ಪ್ರಮಾಣದಲ್ಲಿ ನೀವು ಮಿಶ್ರಣ ಮಾಡಿ ಆ ಎರಡು ಕೆ ಜಿ ಏನು ಮಿಶ್ರಣ ಬರುತ್ತೆ ಅದನ್ನು ಎರಡು ಕಡೆನೂ ಸಹ ಅರ್ಧ ಆಳಕ್ಕೆ ನೀವು ಗುಂಡಿ ಮಾಡಿ ಎರಡು ಕಡೆನೂ ಹಾಕಿ ಅದ್ರ ಜೊತೆಗೆ ಒಂದೊಂದು ಕೆ ಜಿ ಅಡಿಗೆ ಉಪ್ಪು ಹಾಕ್ಬಿಡಿ. ಒಂದೊಂದು ಕೆ ಜಿ ರೀ? ಹಾಂ, ಅಡಿಗೆ ಉಪ್ಪು ಹಾಕಿ ಅದನ್ನ ಮುಚ್ಚಿತು ಅಂತಂದ್ರೆ ಈ ರೀತಿ ವರ್ಷಕ್ಕೆ ಎರಡು ಸಲ ಕೊಡ್ಬೇಕು. ಆರು ತಿಂಗಳಿಗೆ ಒಂದೊಂದ್ಸಲ. ಆರು ತಿಂಗಳಿಗೆ ಒಂದ್ಸಲ? ಎಷ್ಟು ಸಲ ಕೊಡ್ಬೇಕು ರೀ? ಆರು ತಿಂಗಳಿಗೆ ಒಂದ್ಸಲ. ಆರು ತಿಂಗಳಿಗೆ ಒಂದ್ಸಲ ರೀ? ವರ್ಷಕ್ಕೆ ಎರಡು ಸಲ? ಹಾಂ, ವರ್ಷಕ್ಕೆ ಎರಡು ಸಲ ಕೊಡ್ಬೇಕು ನೀವು. ಹಿಂಗ್ ಕೊಡ್ತು ಅಂತಂದ್ರೆ ಈಗ ನೀವು ಬಟನ್ ಡ್ರಾಪ್ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕಾಯಿಗಳು ಉಚ್ಚ ಬೀಳ್ತಾವೆ ಅಂತೀರಲ್ಲ, ಅದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಭಾಗದಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಈ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಕಾಯಿ ಕಡಿಮೆ ಕಾಯ್ತವೆ. ಆಮೇಲೆ ಜೂನ್ ಅಲ್ಲಿ ಯಾವಾಗ ಮಳೆ ಶುರುವಾಯ್ತು ಅವಾಗಿಂದ ಕಾಯಿ ಚೆನ್ನಾಗಿ ಕಾಯ್ತವೆ. ನೀವು ಸಾಧ್ಯವಾದಷ್ಟು ಜುಲೈನಲ್ಲಿ ಒಂದ್ಸಲ ಕೊಡಿ ಈಗ ಹೇಳಿದ್ದು ಗೊಬ್ಬರನ, ಮತ್ತೆ ಇನ್ನೊಂದ್ಸಲ ಡಿಸೆಂಬರ್ ನಲ್ಲಿ ಒಂದ್ಸಲ ಕೊಡಿ, ಡಿಸೆಂಬರ್ ಜನವರಿ. ಇದು ಇನ್ನೊಂದ್ ರೀ, ಅವರು ಯಾರೋ ಬರ್ತಾರ್ರಿ ನಮ್ಗ ಇಂಜೆಕ್ಷನ್ ಮಾಡ್ತೀವಿ ಅದು ನಿಂದರ್ತದ ಕಾಯಿ ಫಲ ಅಂತ ಹೇಳ್ತಾರ. ಇಂಜೆಕ್ಷನ್ ಅದೇನೋ ನಮ್ಗೆ ಉಪಯುಕ್ತ ಬರ್ತಂತ್ರಿ? ಅಲ್ಲ, ಇಂಜೆಕ್ಷನ್ ಅಂತಂದ್ರೆ ಏನ್ ಔಷಧಿಗಳ ಇಂಜೆಕ್ಷನ್ ಕೊಡ್ತಾರೋ ಇಲ್ಲ ಟಾನಿಕ್ ನ ಇಂಜೆಕ್ಷನ್ ಕೊಡ್ತಾರೋ? ಅದು ಒಂದು ಬಾಟ್ಲೆಗ ಇಂಜೆಕ್ಷನ್ ತಗೊಂಡ್ಬಂದು ಕೊಡ್ತೀವ್ರಿ ಅಂತ 200 ರೂಪಾಯಿ ಒಂದು ಇಂಜೆಕ್ಷನ್ ಅಂತ ಹೇಳ್ತಾರ ಅವರು. ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ಹೌದ್ರಿ, ಚಲೋ ತಿಪ್ಪೆ ಗೊಬ್ಬರ ಹಾಕ್ರಿ. ಮತ್ತೆ ಹೇಳಿದ್ರಲ್ಲ ಡಾಕ್ಟರ್ ಅಜಿತ್ ಕುಮಾರ್ ಅವರು, ಅದನ್ನ ಗೊಬ್ಬರ ಹಾಕ್ರಿ ಗೌಡ್ರೆ, ಭೀಮನಗೌಡ್ರೆ. ಆಯ್ತು, ವರ್ಷದಲ್ಲಿ ಎರಡು ಸಲ ಅದು ಗೊಬ್ಬರ ಹಾಕಿರಿ, ಖಂಡಿತ ಇದಾಗತ್ತೆ. ನಾವು ಗೊಬ್ಬರ ಹಾಕೋದಿಲ್ಲ ತೆಂಗಿನ ಗಿಡಕ್ಕೆ, ಯಾರು ಹಾಕಲ್ಲ. ಈಗ ಇದು ಹೆಂಡ ಗೊಬ್ಬರ ಹಾಕಿರಿ, ಅದು ಹುಳ ಒಂದು ಒಳಗೆ ಹೋಗಿ ಅದು ಹುಳ ಬೇರನ್ನು ಕಟ್ ಮಾಡ್ತಾರೆ ಅಂತ ಹೇಳ್ತಾರ್ರಿ. ಹೆಂಡಿ ಗೊಬ್ಬರದಲ್ಲಿ ಹುಳ ಇರುತ್ತೆ, ಅದು ಒಂದು ಸಮಸ್ಯೆನೆ. ಹುಳ ಇರುತ್ತೆ, ಬಟ್ ಅದಕ್ಕೆ ಒಂದು ಮೆಟಾರೈಸಿಯಂ ಅಂತೇಳಿ ಜೈವಿಕ ಪೀಡನಾಶಕ ಸಿಗತ್ತಾರೆ. ನೀವು ಎಂಡೆ ಗೊಬ್ಬರ ಹಾಕೋದ್ಕಿಂತ ಮುಂಚೆ ಅದ್ರಲ್ಲಿ ಮಿಕ್ಸ್ ಮಾಡ್ಬೇಕು ಅದನ್ನ. ಎಂಡೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ಬೇಕು. ಎಂಡೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಬಿಟ್ಟು ನೀವು ಹಾಕಿದ್ರೆ ಅದು ಹುಳ ಆಲ್ರೆಡಿ ಅದ್ರೊಳಗೆ ಸತ್ತೋಗ್ಬಿಡ್ತದೆ. ಅಂದ್ರೆ ಈ ಏನು ಗೊಣ್ಣೆ ಹುಳು ತರ ಇರುತ್ತೆ, ಅದು ವೈಟ್ ಕಲರ್ ಅದು ಮಿಕ್ಸ್ ಮಾಡ್ಬಿಟ್ಟು ಹಾಕ್ರಿ. ಇಲ್ಲಿ ನಮ್ಮ ಯೂನಿವರ್ಸಿಟಿ ಅಲ್ಲೇ ಸಿಗುತ್ತೆ, ಸೊ ಅದು ನಿಮ್ಗೆ ಉಪಯೋಗ ಆಗತ್ತೆ ನೋಡ್ರಿ. ಒಳ್ಳೇದು ಗೌಡ್ರೆ, ಭೀಮನಗೌಡ್ರೆ ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ ಸರ್. ಹಾ ಹೇಳಿ, ಪ್ರಶ್ನೆ ಕೇಳಿ. ತಮ್ಮ ಎಲ್ಲಿಂದ ಮಾತಾಡ್ತೀರಿ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಪ್ಪ ಅಂತ ಸರ್, ಜಟ್ಟಿಗಿರಿಂದ, ಶಿರವಾರ ತಾಲೂಕಿಂದ. ಶಿವಪ್ಪ ಅವರು, ಏನು ಬೆಳೆಗಳು ಹೇಗಿದೆ ನಿಮ್ಮ ಭಾಗದಲ್ಲಿ? ಸರ್ ಬೆಳೆಗಳು ಚೆನ್ನಾಗಿದೆ, ಮಳೆ ಜಾಸ್ತಿ ಆಗಿ ಎಲ್ಲ ಸ್ವಲ್ಪ ಹೀಗೆ ಕೆಡಕಟ್ಟಿದ್ದಾವೆ ಸರ್. ಎಲ್ಲ ಕಡೆ ಹಾಗೆ ಆಗ್ತಾ ಇದೆ, ಜಿಲ್ಲೆಯಲ್ಲೆಲ್ಲ ಮಳೆ ಜಾಸ್ತಿ ಆಗಿದೆ. ಏನು ತೊಗರಿ, ಹತ್ತಿ, ಮೆಣಸಿನಕಾಯಿಲಿ ಏನೇನು ಸಮಸ್ಯೆ ಇದಾವೆ? ಸರ್ ಹತ್ತಿಗಳು ಜಾಸ್ತಿ ಮಳೆ ಆಗಿ ತಂಪಾಗಿ ಕಾಯಿಗಳು ಕೊಳಕೈತೆ ಸರ್ ಜಾಸ್ತಿ. ಹತ್ತಿ ಹೊಡೆಯತ್ತಿಲ್ಲ, ಪಲ್ಕ ಆಗೆಲ್ಲ ಕೆಳಗೆ ಉಚ್ಚಿ ಬಿಡಕೈತೆ ಸರ್ ಜಾಸ್ತಿ. ಮತ್ತೆ ಸಣ್ಣ ಸಣ್ಣ ಕಾಯಿ ಆಗಿನೂ ಕೆಳಗ್ ಬಿಡ್ತಾ ಇದಾವೆ, ಈಗ ನೆಕ್ಸ್ಟ್ ಆಗಂತ ಕಾಯಿಗಳೆಲ್ಲ. ಮೆಣಸಿನ್ಕಾಯಿ ಗಿಡಗಳು ಸಾಯ್ತಾ ಇದಾವೆ ಸರ್, ಯಾಕಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಮೆಣಸಿನ್ಕಾಯಿನೂ ಜಾಸ್ತಿ ತಲೆ ಜೋಲೆ ಹಾಕಿ ನಿಂತು ಬಿಡ್ತಾರೆ ಸರ್ ಎಲ್ಲ ಹೊಲಗಳೆಲ್ಲ. ಅಜಿತ್ ಕುಮಾರ್ ಅವರು ಸ್ವಲ್ಪ ಹೇಳಿ ಅವ್ರಿಗೆ. ಈಗ ಹತ್ತಿಲಿ ನಾವು ಮೊದಲೇ ಆಲ್ರೆಡಿ ಈಗ ಚರ್ಚೆ ಮಾಡ್ದಂಗೆ ಇದಕ್ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಜಾಸ್ತಿ ಮಳೆ ಆಗ್ತಾ ಇರೋದು, ಮಳೆ ಆಗ್ತಾ ಇರೋದು ಮತ್ತೆ ನೀರ್ ನಿಲ್ತಾ ಇರೋದು. ಅಲ್ಲ, ನೀರ್ ಹೊರಗೆ ಹಾಕ್ಲಿಕ್ಕೆ ಆಗಲ್ಲ ಅಂದ್ರೆ ಶಿವಪ್ಪ ಅವ್ರೆ, ಭೂಮಿಯಿಂದ ನೀರು ಹೊರಗೆ ಹಾಕ್ತದೆ ಸರ್, ಆಗುತ್ತಾರೆ ತೊಂದ್ರೆ ಇಲ್ಲ, ಆದ್ರೆ ಕಂಟಿನ್ಯೂ ಒಂದಿನ ಬಿಡೋದು ಒಂದಿನ ಜಾಸ್ತಿನೇ ಆಗ್ತದೆ ಸರ್ ಮಳೆ. ಅದಕ್ಕೆ ಈಗ ನೀವು ಸ್ವಲ್ಪ ಏನ್ ಮಾಡ್ಬೇಕು ಅಂದ್ರೆ, ಈಗಂತೂ ನಮ್ಗೇನು ಅದೃಷ್ಟ ಅನ್ಬೋದು, ಸ್ವಲ್ಪ ಬಿಸಿಲು ಹೊಡಿತಾ ಇದೆ, ಬೆಳಿಗ್ಗೆ ಹೊತ್ತು ಬಿಸಿಲು ಹೊಡಿತಾ ಇದೆ, ಸಾಯಂಕಾಲದೊತ್ತು ಮಳೆ ಬರ್ತಾ ಇದೆ, ಹಂಗಾಗ್ತಾ ಇದೆ. ಆದ್ರಿಂದ ಶಿವಪರ ಏನ್ ಮಾಡಿ ಅಂದ್ರೆ, ಈಗ 19 ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳಿದೆ ನಾನು, ಅದನ್ನ 19 ಒಂದು 10 ಗ್ರಾಮ್ ಒಂದ್ ಲೀಟರ್ಗೆ, ಮೆಗ್ನೀಷಿಯಂ ಸಲ್ಫೇಟ್ ಒಂದ್ 4 ಗ್ರಾಮ್, ಇದನ್ನ ಸಿಂಪಡಣೆ ಮಾಡಿ. ಈಗ ಅದೇನು ಕುದುರ್ತೈತಪ್ಪ ಅಂದ್ರೆ ಅದು ರೋಗನೂ ಅಲ್ಲ ಮತ್ತೆ ಕೀಟನೂ ಅಲ್ಲ, ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಇಂದ ಉದುರ್ತವೆ, ಕಾಯಿ ಮತ್ತೆ ಹೂವು ಎಲ್ಲ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಉದುರ್ತವೆ. ಅದರಿಂದ ಒಂದ್ಸಲ ಸಿಂಪಡಣೆ ಕೊಡಿ ಇದನ್ನ, ಸಾಧ್ಯವಾದಷ್ಟು ನೀರನ್ನ ಹೊರಗಡೆ ತೆಗೆದಾಕಕ್ಕೆ ಪ್ರಯತ್ನ ಪಡಿ. ಬಟ್ ಈಗ ಹಂಗ್ ನಿಲ್ಲದ್ರಿಂದ ಅದಕ್ಕೆ ಆಹಾರ ಮಣ್ಣಿಂದ ತಗೊಳಕ್ ಸಾಧ್ಯ ಆಗ್ತಾ ಇಲ್ಲ. ಒಂದ್ ಇದೊಂದು ಸಿಂಪಡಣೆ ಕೊಡಿ, ನಿಮ್ಗೆ ಸಾಧ್ಯವಾದಷ್ಟು ಕಾಯಿ ಉದುರುದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದ್ ಏನಾಗ್ತೈತೆ ಅಂದ್ರೆ, ಕಾಯಿ ಆಲ್ರೆಡಿ ಇನ್ನೇನ್ ಕೀಳೋ ಸಂದರ್ಭಕ್ಕೆ ಬಂದಾಗ ಕಾಯಿ ಒಡೆದು ಕೊಳಿತಾ ಇದಾವೆ, ಉದುರಿ ಕೊಳಿತಾ ಇದಾವೆ. ಅದಕ್ಕೆ ಏನ್ ಮಾಡಿ ಅಂತಂದ್ರೆ, ಸಾಫ್ ಅಂತ ಒಂದು ಶಿಲೀಂದ್ರನಾಶಕ ಪುಡಿ ಸಿಗ್ತದೆ, ಸಾಫ್ ಅಂತ ಒಂದು ಪುಡಿ ಸಿಗ್ತದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಹಂಗ ಹಾಕೊಂಡು ಇದನ್ನು ಸಹ ಸಿಂಪಡಣೆ ಮಾಡಿ. ಇಷ್ಟು ಮಾಡ್ತು ಅಂತಂದ್ರೆ ಸುಧಾರಣೆ ಕಾಣಬಹುದು. ಒಳ್ಳೆಯದು ಶಿವಪ್ಪರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಂದು ಸಮಸ್ಯೆ, ಮುಖ್ಯವಾಗಿ ಶೇಂಗಾದಲ್ಲಿ ರೈತರು ನಮಗೆ ಹೇಳ್ತಾ ಇದ್ರು, ಸಿಂಪರಣೆ ಮಾಡಿದೀವಿ ಸರ್, 2-3 ಸಿಂಪರಣೆ ಮಾಡ್ತಾ ಇದ್ದೀವಿ, ಹತೋಟಿಗೆ ಬರ್ತಾ ಇಲ್ಲ, ಮಳೆ ಹಾಗೆ ಹೋಗ್ತಾ ಇದೆ, ಇವತ್ತು ಸಿಂಪರಣೆ ಮಾಡಿದ್ರೆ ನಾಳೆ ಮಳೆ ಆಗುತ್ತೆ, ಏನೋ ಕಂಟ್ರೋಲ್ ಆಗ್ತಾ ಇಲ್ಲ ಶೇಂಗಾದಲ್ಲಿ, 3 ಸಿಂಪರಣೆ ಆಗಿದಾವೆ ಅಂತ ಹೇಳಿದ್ರು. ಈ ಒಂದು ಹಂತದಲ್ಲಿ ಈಗ, ಯಾಕಂದ್ರೆ ಶೇಂಗಾ ಬಿತ್ತಿ ಈಗ ಆಲ್ರೆಡಿ ಒಂದೊಂದು ತಿಂಗಳಾಗಿದಾವಂತೆ, ಕೆಲವೊಂದು ಕಡೆ ಶೇಂಗಾ ಬಿತ್ತನೆ ಆಗಿ, ಅದು ಏನು ಸಮಸ್ಯೆ ಇರ್ಬೋದು ಅಂತ ಹೇಳ್ತಿರ್ ತಾವು, ಏನಾರಲಿ ಎಲೆ ತಿಂತಕ್ಕಂಥ ಹುಳುಗಳು ಬರ್ತಾವೆ ಶೇಂಗಾ ಬೆಳಿಗ್ಗೆ ಒಂದು ಹಂತದಲ್ಲಿ? ಸೊ ಶೇಂಗಾ ಅಲ್ಲಿ ಬರ್ತವೆ, ಎಲೆ ತಿನ್ನುವಂತ ಒಂದು ಒಂದು ಒಂದು ಒಂದು ಕರೆ ಇದೆ ನಂತರ ಮಾತಾಡೋ. ಹಲೋ, ನಮಸ್ಕಾರ ಸರ್, ಕಲ್ಮಲ್ ಅಂತ ಮಾಡಿ ಸರ್. ಹೇಳಿ, ತಮ್ಮ ಏನು ಸಮಸ್ಯೆ ಇದೆ ಕೇಳಿ. ಹತ್ತಿ ಮೆಣಸಿನಕಾಯಿ ಬೆಳೆಯಲ್ಲಿ ಏನು ಸಮಸ್ಯೆ ಇದೆ ಸರ್? ನಂದು ಬೈರಲ್ ಆಗಿದೆ ಸರ್, ಸೊ ಒಂದ್ ಸ್ವಲ್ಪ ನೀರಾವರಿ ಹಚ್ಚಿ, ನೀರಾವರಿ ಸರ್ ಹಚ್ಚಿ. ಅದು ಏನಪ್ಪ ಅಂದ್ರೆ, ನಾನೇನು ಗೊಬ್ಬರ ಬಿತ್ತಿಲ್ಲ ಸರ್, ಬರೀ ಎಣ್ಣೆ ಗೊಬ್ಬರ ಹೊಡ್ಕೊಂತೀನಿ, ಪ್ರತಿ ವರ್ಷ ಒಂದ್ 10 ರಲ್ಲಿ 4 ರಲ್ಲಿ ಹಿಂಗ್ ಹೊಡ್ಕೊಂತಿರ್ತೀನಿ ಸರ್. ಅದು ಎಲ್ಲ ಚೆನ್ನಾಗಿತ್ತು ಸರ್. ಈಗ ಅಕ್ಕಿ ಕಾಯಿನು ಬೇಕ ಬಂತವ್ರಿ, ಸ್ವಲ್ಪ ಮಳೆ ಬಂದು ಇಲ್ಲಿ ಏನೋ ಒಂದೊಂದು ಅಷ್ಟೇ ಕೆಂಪು ಬಂದವ ಸರ್. ಅದಕ್ಕಾಗಿ ಈಗ ಏನಪ್ಪ ಅಂದ್ರೆ, ಈಗ ಮಿನಿಮಮ್ 2 ತಿಂಗಳು ಆಯ್ತಾರ, ಈಗ ಕೆಂಪು ಚುಕ್ಕೆಗಳು ಬರಕತ್ತಿರ ನೋಡ ಸರ್ ಎಲೆ ಮೇಲೆ, ಕೆಂಪು ಚುಕ್ಕೆ. ಹಾ ಸರ್, ಕೆಂಪು ಚುಕ್ಕೆ ಚಾಲಾಗಿವೆ ಸರ್. ಎಲೆ ಅಂದ್ರೆ ಕೆಂಪು ಆಗ್ತಾ ಇದೆ ಅಂತ ಅಂದ್ರೆ ಅರ್ಥ ಆಯ್ತಾ ಅಜಿತ್ ಕುಮಾರ್ ಅವ್ರು ಏನ್ ಹೇಳ್ತಾರೆ? ಹತ್ತಿ ಮೇಲೆ ಎಲೆ ಕೆಂಪಾಗಿ ಚಿಕ್ಕ ಚಿಕ್ಕ ಆಗ್ತಾ ಇದೆ. ಅದೇ ಈಗ ತಾಮ್ರದ ರೋಗ ಅಂತ ಹೇಳ್ತೀವಲ್ಲ, ತಾಮ್ರದ ರೋಗ ಬರ್ತಾ ಇತ್ತೆ. ಇದೇನಕ ಬರುತ್ತೆ ಅಂದ್ರೆ, ಜಾಸ್ತಿ ಪೊಟಾಶ್ ಡಿಫಿಷಿಯನ್ಸಿ ಮತ್ತೆ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇದ್ರೆ ಇದು ಜಾಸ್ತಿ ಬರುತ್ತೆ. ನೀವೇನೀಗ ಸಾವಯವ ಕೃಷಿನೇ ಮಾಡ್ತೀನಿ ಅಂತ ಹೇಳ್ತೀರಾ, ಇಲ್ಲ ಅಂದ್ರೆ ಅಂಗಡಿ ಗೊಬ್ಬರ ಅಥವಾ ಹಿಂಡಿ ಗೊಬ್ಬರ ಎರಡನ್ನೂ ಹಾಕ್ತಿವಿ, ಮತ್ತೆ ಅಂಗಡಿ ಔಷಧಿನೂ ಸಹ ಸಿಂಪಡಣೆ ಮಾಡ್ತೀವಿ ಅನ್ನೋ ಪದ್ಧತಿ ಇದೆಯಾ? ಸರ್, ನಾನು ಗೊಬ್ಬರ ಮಾತ್ರ ಯಾವ್ದು ಗೊಬ್ಬರ ಇದಾಕಿಲ್ಲ ಸರ್, ಎಂಡೆ ಗೊಬ್ಬರ ಹಾಕಿಂತೀನಿ ಸರ್. ಮತ್ತೆ ಇದು ಔಷಧ 19 ಲೋಡಿನ ಹೊಡೆದನ್ರಿ, ಮತ್ತೆ B20 ಅಂತ ಹೇಳಿ ಸಿಕ್ತದಲ್ರಿ ಅದು, ಅದನ್ನು ಹೊಡೆದನ್ರಿ. ಮತ್ತೆ ಏನ್ ದ್ವಾಮಿ ಪಾಮ ಇಲ್ಲ ಸರ್, ಈಗ ಹೊಡೆದ ಔಷಧ ಮತ್ತೆ ನೆಕ್ಸ್ಟ್ ಚೇಂಜ್ ಮಾಡ್ತೇನ್ರಿ. ಅದೇನ್ ಲಜ್ಜಾಪುರದ ಅಂತ ಹೇಳಿ ಬಂದ ಸರ್, ಅದನ್ನು ಹೊಡೆದನೆ. ಆ ಲಜ್ಜಾಪುರ್ಗೆ 2 ದಿನಕ್ಕ 3 ದಿನ ಮೇಲೆ ಸಾಯ್ತೇವೆ ಅಂತ ಹೇಳ್ತಾರೆ ಸರ್. ಅವಾಗ 1 ದಿನದಾಗ ಸಾಯ್ದಲ್ಲ ಏನ್ ಸರ್? ಈಗ ಫಸ್ಟ್ ಈಗ ತಾಮ್ರದ ರೋಗ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನ್ ಮಾಡಿ ಅಂತಂದ್ರೆ, 19 ಹೊಡೆದಿದ್ದಿ ಅಂತ ಹೇಳಿದ್ರಿ 19, ಇನ್ನೊಂದ್ಸಲ 19 ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ನ ಸಿಂಪಡಣೆ ಮಾಡಿ. 10 ಗ್ರಾಮ್ 19, ಅದ್ರ ಜೊತೆಗೆ ಒಂದ್ 4 ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟ್ ಹಾಕೊಂಡು ಒಂದ್ಸಲ ಸಿಂಪಡಣೆ ಮಾಡಿ. ಅದಾದ್ಮೇಲೆ ಯಾವ್ದು ಹುಳ ಅಂತ ಹೇಳಿದ್ರಲ್ಲ, ಅದೇ ಲದ್ದೆ ಪುರುಗ ಅಂತಂದ್ರೆ ಸರ್ ಅವರು, ಲದ್ದೆ ಹುಳ. ಈಗ ಮೇಡಮ್ ಹೇಳ್ತಾರೆ ನೋಡಿ, ಅದಕ್ಕೆ ಲದ್ದೆ ಪುರುಗ ಅಂತಂದ್ರೆ ಏನಂತ? ಇದು ಏನು ಬೇರ್ ಕಡಿತಿದ್ಯಾ ಇಲ್ಲ ಎಲೆ ಮೇಲೆ ಬಂದಿದ್ಯಾ? ಎಲೆ ತಿಂತಿದಾವ? ಸಣ್ಣ ಇದಾವ ಹುಳ ಬಲ್ತಾವ? ಸ್ವಲ್ಪ ಸಣ್ಣವ ದೊಡ್ಡವನಾವ್ರಿ, ಹೊಡೆದನ್ರಿ, ಹೊಡೆದ್ರು ನನಗ ಸ್ವಲ್ಪ ಇನ್ನ ಸಚ್ಚಿಲ್ರಿ. ಅದಕ್ಕೆ ಕೆಲವು ಮತ್ತೆ ಕೇಳಿದೆ ಸರ್, ರಿಲಯನ್ಸ್ ಫೌಂಡೇಶನ್ ಅವ್ರಿಗೆ ಕೇಳಿದಿಲ್ರಿ, 3 ದಿನ ಆದ್ಮೇಲೆ ಸಾಯ್ತಾವ ಅಂತ ಹೇಳಿದ್ರಿ. ಓಕೆ, ಏನ್ ಸ್ಪ್ರೇ ತಗೊಂಡ್ರಿ? ಅದ ನೋಡ್ರಿ, ನಾನು ಅದಕ್ಕ ಉಲಾಲ ಮತ್ತೆ ಇದು ಬಾರಜೆಡ್ ಹೊಡೆದ್ ನೋಡಿ. ಉಲಾಲ ಮತ್ತೆ ಬಾರಜೆಡ್, ದಾಮಿಗೆ ಉಲಾಲ. ಓಕೆ ಓಕೆ ಓಕೆ ಓಕೆ ದೊಮ್ಮೆಗೆ ಉಲ್ಲಲ್ಲ ಮತ್ತೆ ಇದಕ್ಕೆ ಕೊರಜ ನೋಡಿದ್ರ ಅಲ್ರಿ ಬ್ಯಾರಜೆಡ್ ಅಂತ ಇರ್ತಾರಲ್ರಿ. ಓಕೆ ಓಕೆ, ತೊಂದರೆ ಇಲ್ಲ. ಈಗ ಒಂದೆರಡು ದಿನ ಬೇಕಾಗತ್ತೆ ಹುಳ ಸಾಯ್ಲಿಕ್ಕೆ. ಮಳೆ ಹೊಡೆದ ಮೇಲೆ ಮಳೆ ಅದು ಆಯ್ತು ಮತ್ತೆ ಮಳೆ ಆಗಿಲ್ರಿ, ಒಂದ್ ದಿನ ಬಿಟ್ಟಾಯ್ತು. ಓಕೆ, ಏನಿಲ್ಲ, ಒಂದೆರಡು ದಿನದಲ್ಲಿ ಸಾಯ್ತಾವ್ರಿ. ಆಮೇಲೆ ಒಂದು ನೀವು ಸಿಂಪರಣೆ ತಗೊಳ್ಳೋದು ಸ್ವಲ್ಪ ಬೆಳಗ್ಗೆ ಆದ್ರೂ ತಗೋಬೇಕು, ಇಲ್ಲಾಂತಂದ್ರೆ ಈವ್ನಿಂಗ್ ಟೈಮ್ಸ್ ಅಲ್ಲ ಅಂದ್ರೆ ಸಂಜೆ ಹೊತ್ತಲ್ಲಿ ತಗೋಬೇಕು ಸಿಂಪರಣೆ. ಆ ಥರ ತೊಗೊಂಡ್ರೆ ಸ್ವಲ್ಪ ಎಫೆಕ್ಟಿವ್ ಇರುತ್ತೆ. ಆಮೇಲೆ ಕೊರಾಜಿನ ಹೊಡೆದಿರಾ ನೀವು? ಅಲ್ರಿ ಮೇಡಮ್, ಬಾರಜೈಡ್ ಅಂತೇಳಿ ನವಲೂರನ್ನು ಪ್ಲಸ್. ಓಕೆ ಓಕೆ ಓಕೆ, ನವಲೂರ ನೋಡಿದ್ರೂ ತೊಂದರೆ ಇಲ್ಲ, ಅದು ಎಫೆಕ್ಟ್ ಮಾಡುತ್ತೆ. ಅದಕ್ಕೇನೆ ಕರೆಕ್ಟೇ ಹೊಡೆದಿರಿ ನೀವು ಕೆಮಿಕಲ್. ಬಟ್ ಬೇಕು ಒಂದೆರಡು ದಿನ ನೋಡ್ರಿ, ಫಸ್ಟ್ ಅವು ಮೊಬ್ಬಾಗಿ ಆಮೇಲೆ ಸತ್ತೋಗ್ತವೆ. ಇನ್ನೊಂದು ಕವಳೆದಾದ್ರಿ, ಹೇಳಿ. ಕವಳೆ ಚೆನ್ನಾಗಿ ಬಂದದ್ರಿ, ಅದು ತೆಳ